ಈ ಕೃಷಿ ಮೇಳದೊಳಗೆ ಭಾಗವಹಿಸಿ ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬೇಕು ಅಂತೇಳಿ ಮನವಿ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧವರು ಈ ದೂರವಾಣಿಯನ್ನ ಸಂಪರ್ಕ ಮಾಡಬಹುದು, 220152. ರಾಯಚೂರಿನ ಎಸ್ಟಿಡಿ ಕೋಡ್ 08532. ಮಿನಿ ಮಾಹಿತಿ ಕೇಳಿದಿರಿ. ಮಣ್ಣಿನ ಮಗ ಸಾವಯವ ಕೃಷಿ ಪದ್ಧತಿ ಈ ಕುರಿತು ಬೀದರ್ನ ಚಿಟ್ಟ ಗ್ರಾಮದ ಪ್ರಗತಿಪರ ರೈತರಾದ ಜಾಫರ್ ಕರೀಂ ಖಾನ್ ಅವರೊಂದಿಗೆ ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ನಾವು ಒಬ್ಬ ಅಪರೂಪದ ಬೀದರ್ ಹತ್ತಿರದ ಚಿಟ್ಟ ಗ್ರಾಮದ ಜಾಫರ್ ಅವರ ತೋಟದೊಳಗೆ ನಾವಿದ್ದೀವಿ. ಮಾವಿನ ಗಿಡಗಳನ್ನಂತೂ ತಾವು ನೋಡಿರ್ತೀರಿ. ಮಾವಿನ ಗಿಡದೊಳಗೆ ಒಂದು ಗೊಂಚಲನೊಳಗೆ ಎಷ್ಟು ಹಣ್ಣುಗಳನ್ನ ನೀವು ಬಿಡುವುದನ್ನ ನೋಡಿರಿ. ಬಹಳ ಆದ್ರೆ 2-3 ಹಣ್ಣುಗಳನ್ನ ಬಿಡುವುದನ್ನ ನೋಡಿರಿ. ಆದರೆ ಜಾಫರ್ ಅವರ ತೋಟದೊಳಗೆ ನಾವು ಗಮನಿಸಿದ್ವಿ, ಒಂದೊಂದು ಗಿಡಕ್ಕೆ 15-20 ಕಾಯಿಗಳು ಒಂದು ಗೊಂಚಲನೊಳಗೆ ಅವರು ಹೊಲದೊಳಗೆ ಬಿಡ್ತಾ ಇದ್ದಾವ. ಇದು ಬಹಳ ಅದ್ಭುತವಾದಂತಹ ಒಂದು ಸಂಗತಿ. ಅದೇ ರೀತಿಯಾಗಿ ಅವರು ಏನು ತೋಟ ಮಾಡಿದ್ದಾರೆ, ಇಲ್ಲಿ ಬಹಳ ಅದ್ಭುತವಾದಂತಹ ಒಂದು ತೋಟವನ್ನು ಮಾಡಿದ್ದಾರೆ. ಅವರ ಮುಖ್ಯ ಮಂತ್ರ ಏನಪ್ಪಾ ಅಂತಂದ್ರೆ, ನಾವು ಒಕ್ಕಲತನಕ್ಕೇನು ಖರ್ಚು ಮಾಡ್ತಾ ಇದ್ದೀವಿ, ಯಾವುದೇ ಖರ್ಚನ್ನ ಇರಲಾರದೆ ಅಥವಾ ಖರ್ಚನ್ನ ಕಡಿಮೆ ಮಾಡಿ ಹೆಚ್ಚಿನ ಲಾಭವನ್ನು ತಗೊಳ್ಳೋದು ಅವರ ಗುರಿ. ಅದೇ ರೀತಿಯಾಗಿ ಸಾವಯವ ಕೃಷಿ ಮಾಡಿ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಒಳ್ಳೆಯ ಫಸಲನ್ನು ಪಡೆಯುವುದು ಅವರ ಗುರಿ. ಅವರ ಅನುಭವಗಳನ್ನ ನಾವೀಗ ಕೇಳೋಣ. ಜಾಫರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಮೊದಲ 15 ವರ್ಷ ಕಬ್ಬು ಹಾಕಿನ ಸರ್. ಕಬ್ಬು ಮಾಡ್ಕೋತಾ ಅದ್ರಾಗ ನನಗೇನು ಫಾಯ್ದಾ ಅನಿಸಿಲ್ಲ. ನಾವು ಕಬ್ಬು ಹಾಕಬೇಕು, ನಮ್ಮ ಆಜು ಬಾಜು ಕಬ್ಬು ಹಾಕಬೇಕು, ಎಲ್ಲರೂ ಒಂದೇ ಬೆಳೆ ಹಾಕೋತಾ ಬಂದ್ರೆ ಸರ್ ಅದ್ರಾಗೇನು ನಮಗೆ ಫಾಯ್ದಾ ಅನಿಸಿಲ್ಲ. ಈ ಕಾಲ ಚೇಂಜ್ ಆಗ್ಲತ್ತದ, ನಾವು ಬಿ ಸೈಂಟಿಫಿಕ್ ಮಾಡೆಲ್ ಮೇಲೆ ಹೋಗಬೇಕು, ಹೊಸ ಹೊಸ ಪದ್ಧತಿ ನಾವು ಬೆಳೆಸಬೇಕು ಅಂತ ನನ್ನ ತಲೆಯಾಗ ಬಂತು. ನಂದು ಅದ್ರಾಗ ಏನು ತಗೋಬೇಕು ಅಂದ್ರೆ 0 ನಾವು 100 ರೂಪಾಯಿ ತಗೋಬೇಕು. ಅದೇ ನಮ್ದು ರೈತರದು 100 ರೂಪಾಯಿ ಅಂದ್ರೆ 1,000 ರೂಪಾಯಿ ಸಿಕ್ಕಿನಪ್ಪಲ್ಲ ಸರ್. ಅದಕ್ಕೆ ಆ ಪ್ರಕಾರ ಯಾವ್ದು ಬೆಳೆ ಹಚ್ಚಬೇಕು ಅಂತಂದ್ರೆ ಒಂದು ತಲೆಯಾಗ ತಗೊಂಡು ಒಂದೇ ಗಿಡ ನಮ್ಮಲ್ಲಿ ಮಾವಿನಕಾಯಿ ಗಿಡ ಸರಿಯಾಗಿ ನೋಡ್ದ. ನಮ್ ಬೀದರ್ ಕಿಲೋಮೀಟರ್ 22 ಇತ್ತರ್ ಬಿ ಕಾಯಿ ಹತ್ತಬೇಕು, ಮತ್ತೆ 35 ಟೆಂಪರೇಚರ್ ಬಂತಂತರ್ ಬಿ ಕಾಯಿ ಹತ್ತಬೇಕಂತಂದಿ 5 ವರ್ಷ ಇದೇ ಚಕ್ಕರದಾಗ ಓಡಾಡಿ ಒಂದ್ ಗಿಡ ನಮ್ ಮುತ್ತ ನೋಡ್ದ, ನಮ್ ತಂದಿ ನೋಡ್ದ. ಪ್ರತಿ 1 ವರ್ಷ ಟೆಂಪರೇಚರ್ ಎಷ್ಟು ಇದ್ರು ಬಿ ಆ ಗಿಡಕ್ಕೆ ಕಾಯಿ ಸಿಗ್ಬೇಕು. ಮಳಿ ಕಮ್ಮ ಆದ್ರೂ ಬಿ ಕಾಯಿ ಸಿಗ್ಬೇಕು, ಚಳಿಗಾಲ ಕಮ್ಮ ಆದ್ರೂ ಏನ್ ಬಿ ಆದ್ರೆ ಮಾವಿನಕಾಯಿ ಅದಕ್ಕೆ ಸಿಗ್ಬೇಕಂತಂದಿ ನಮ್ ತಲೆಯಾಗಿತ್ತು. ಒಂದ್ ಗಿಡ ಅಂತ ಗಿಡ ಪರಿಸ್ಥಿತಿನಲ್ಲಿ ಹುಡುಕಿ ಅದೇ ಗಿಡ ಸೇಮ್ ರಿಟರ್ನ್ ಬರ್ತದ ಅಂತಂದಿ ಒಂದೇ ಗಿಡದ 100 ಕಾಯಿ ತಯಾರು ಮಾಡ್ಕೊಂಡು 100 ಗಿಡ ತಯಾರು ಮಾಡ್ದ. 100 ತಯಾರು ಮಾಡಿ 100 ಗಿಡ ಹಚ್ಚಿನ್. 100 ಗಿಡ ಹಚ್ಚಿದ್ರೆ 100 ಪ್ರತಿ ಒಂದ್ ಚೇಂಜಸ್ ಆದು. ಸೇಮ್ ಒಂದೇ ಬೀಜಲ್ಲಿ 100 ಮಾಡಿದ್ರೆ ಅದು ಸೇಮ್ ಬಂದಿಲ್ಲ ಸರ್. ಯಾವ್ದು ಬಿ ಗಿಡ ನೋಡ್ರಿ, ಅದ್ರ ರುಚಿ ಬಗುಲೆ, ಅದ್ರ ಮಾಡಲ್ ಬಗುಲೆ. ಅದು 1/2 ಕಿಲೋ ಓಲ್ಡ್ ಗಿಡ, ಇದಕ್ಕೆ 1.5 ಕಿಲೋ ಒಂದ್ ಬಂತಿದ್ರಾಗ. 100 ಗಿಡದಾಗ ಒಂದ್ ಗಿಡ 1.5 ಕಿಲೋ, ಮತ್ ಸೌಗಿರಾಮ್, 200 ಗಿರಾಮ್, 500 ಗಿರಾಮ್, ಹಿಂಗೆಲ್ಲ ಚೇಂಜಸ್ ಸೇಮ್ ಬಂದಿಲ್ಲ. ಅದು ಬಂದಿರ ತಕ್ಷಣ ಈಗ ಆಲ್ರೆಡಿ ನೀವು ಬಿ ನೋಡಿರಿ, ಮತ್ ಯಾರಿಗೂ ತೋಲ್ ಮಂದಿ ಬಂದು ನೋಡತ್ತಾರ ಸರ್ ನಮ್ಮಲ್ಲಿ. ಈಗ ಅದೇ ಅದು 0 ಈಗ ಗ್ರಾಫ್ಟೆಡ್ ಗಿಡ ಮಾಡ್ತಾರ ಸರ್. ಗ್ರಾಫ್ಟೆಡ್ ಅಂತಂದ್ರೆ ಅದಕ್ಕೆ ನೀರ್ ಬೇಕು, ಮದ್ ಬೇಕು, ಮತ್ ಟೈಮಿಗೆ ಟೆಂಪರೇಚರ್ ಹೆಚ್ಚಿಗೆ ಆಯ್ತಂದ್ರೆ ಕಾಯಿ ಸಿಗಲ್ಲ. ಬಿಸಿಲು ಹೆಚ್ಚಿಗೆ ಬಿತ್ತಾರ ಕಾಯಿ ಸಿಗಲ್ಲ. ಮಳಿ ದಬಾಜ್ ಬಂತು, ಗಾಳಿ ಹೆಚ್ಚಿಗೆ ಬಂದು ಉದುರ್ ಹೋಗ್ತಾವ ಗ್ರಾಫ್ಟೆಡ್ ಗಿಡಕ್ಕೆ. ಇಂಥವೆಲ್ಲ ನಾ ತಲೆಯಾಗ ತಗೊಂಡು, ಗಾಳಿ ಹೆಚ್ಚಿಗೆ ಬಂದ್ರು ಬಿ ಕಾಯಿ ಉದುರ್ಬಾರ್ದು, ಮಳಿ ಹೆಚ್ಚಿಗೆ ಬಂದ್ರು ಬಿ ಕಾಯಿ ಕೊಳಿಬಾರ್ದು. ಈ ವರ್ಷ ನಮ್ಮ ಬೀದರ್ನಲ್ಲಿ ನಮ್ಗೆ ಅಲ್ಲಿ ಗಾರ್ ಬಿತ್ತು. ಈಗ ನನ್ನ ಬಳಿ ಖಾಲಿ 25% ಇಲ್ಲ 10% ಖರಾಬ್ ಆಗ್ಯಾವ ನೀವು ನೋಡ್ರಿ ಕಣ್ಣಲ್ಲಿ. ಈಗ ಬ್ಯಾರೆ ಎಲ್ಲ ಗ್ರಾಫ್ಟೆಡ್ ಅವ, ಅದಕ್ಕೆ ಪೂರಾ ಒಂದೊಂದು ಟಿಕ್ಲಿ ಬಿತ್ತವ ಗಾರ್ ಬಿದ್ದಿನ್ಕ. ಈಗ ನಮ್ದು ಲೋಕಲ್ಲೇ ಕಾಯಿ ಅವ, ಅವು ಖರಾಬ್ ಆಗಿಲ್ಲ ಸರ್. ಅದು ಒಂದ್ ಕಾಯಿ ಹಚ್ಚಿ, ಒಂದ್ ಗಿಡ ಹಚ್ಚಿ, ಅದ್ರ ಜೊತೆನಲ್ಲಿ ಪಪ್ಪಾಯಿ ಹಚ್ಚಿನ್. 786 ತಯವಾನ್ ಅಂತಂದಿ ಒಂದ್ ಪಪ್ಪಾಯಿ ಇದೆ, ಅದು ಮಹಾರಾಷ್ಟ್ರಲಿಂದ ತಂದು ಹಚ್ಚಿನ ಸರ್. ಈಗ ಅದೇ ಮಂದಿ 2 ವರ್ಷದಾಗ ಮುಗಿಸ್ತಾರ. ಈಗ ನನ್ನ 3ನೇ ವರ್ಷಕ್ಕೆ ಆಲ್ರೆಡಿ ಈಗ 5 ವರ್ಷ ಆಗ್ಲದ ನನ್ನ ಬಳಿ. 4 ವರ್ಷ ಅದೇ ವಿಕ್ಬೇಕು ಒಂದ್ ಹೊಸ ಪದ್ಧತಿಲಿ, ಅದಕ್ಕೆ ಕಟ್ ಮಾಡಿ ಗಿಡ ಇದು ಮಾಡ್ಬೇಕಂತಂದ್ರೆ ಅದೇ ನಡ್ಸ್ಲತ್ತೀನಿ ಸರ್. ಅದು ಬಿ 4 ವರ್ಷ ಪಪ್ಪಾಯಿ ಬಿಕ್ಲತ್ತೀನಿ. ಇದು ಪಪ್ಪಾಯಿ ಮುಗೀತು, ಪಪ್ಪಾಯಿದಾಗ 4 ಲಕ್ಷ ಬಂದ ಸರ್ ನನಗೆ ಪಪ್ಪಾಯಿದಾಗ. ಮತ್ ಮಾವಿನಕಾಯಿದಾರ ಪ್ರತಿ 1 ವರ್ಷಕ್ಕೆ 3 ವರ್ಷದಲ್ಲಿ ಚಾಲು ಅದ, 3 ವರ್ಷದಿಂದ ಹೆಚ್ಚಿಗೆ ಆಗ್ಲತ. 1 ವರ್ಷಕ್ಕೆ 25,000 ರೂಪಾಯಿ ಹೆಚ್ಚಿಗೆ ಸಿಗ್ಲತ್ತ ಸರ್, ವರ್ಷಕ್ಕೆ 25. ಈಗ ನೀವು ಹೇಳದ್ರಿ, ಒಂದೇ ಒಂದು ಮಾವಿನ ಗಿಡದಿಂದ ಒಂದೇ ಬೀಜವನ್ನ ನಾವು ಬಳಸಿ 100 ಗಿಡಗಳನ್ನ ಬೆಳೆದಿವಿ, ಗೊಂಚಲನೊಳಗೆ ಹಣ್ಣಿನ ಸಂಖ್ಯೆ ಬೇರೆ ಬೇರೆ ಐತಿ, ಟೇಸ್ಟ್ ಕೂಡ ಬೇರೆ ಬೇರೆ ಅದ ಅನ್ನುವಂತ ಮಾತು ಹೇಳಿದ್ರಿ, ಮತ್ತೆ ಸಾಕಷ್ಟು ಇಳುವರಿ ಬರ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರಿ. ಇದು ಹೆಂಗ್ ಸಾಧ್ಯ ಆಯ್ತು? ಸರ್ ಈಗ ಗ್ರಾಫ್ಟೆಡ್ ಗಿಳಕ ಒಂದ್ ಗಿಳಕ ದೊಂಜ ಕಾಯಿ ಸಿಗ್ತದ. ರಾಜ ಮಹಾರಾಜ ಪರ್ಕಾರ್ಲಿಂದ ಓಲ್ಡ್ ಜಮಾನಲಿಂದು ಒಂದೊಂದ್ ಗಿಳ 50 ಫೀಟ್ 60 ಫೀಟ್ ಹೈಟ್ ಆಗ್ತದ ಸರ್. ಅದಕ್ ಪಾಚ್ ಹಜಾರ್ ಒಂದೊಂದ್ ಊರಾಗ 10,000 ಕಾಯಿ ಒಂದೇ ಗಿಳಕ್ ಬರ್ತದ. ಇದು ನಮ್ ಲೋಕಲ್ ವೆರೈಟಿ. ಲೋಕಲ್ ವೆರೈಟಿ ಅಂತಂದ್ರ ಇದಕ್ ಬಗರ್ ಸ್ಪ್ರೇ ಏನ್ ಬಿ ಕೆಮಿಕಲ್ ಕೂಡಲ್ದಂಗ ಮತ್ ಇದು ನೀರ್ ಇಲ್ದ್ರ ಬಿ ಇದು ಗಿಳಕ ಕಾಯಿ ಸಿಗ್ತದ. ಆ ಗ್ರಾಫ್ಟೆಡ್ ಗಿಳಕ 200 ಕಾಯಿ ಸಿಗ್ತದ, ನಮ್ ಗಿಳಕ ಕಮ್ಸೆಕಮ್ 2,000 ಕಾಯಿ ಸಿಗ್ತದ. ಈ ಪದ್ಧತಿಯಿಂದ ಅದೇ ಸಿಸ್ಟಮ್ ಲಿಂದ ತಗೊಂಡೇನ್ ಸರ್ ನಾನು. ಈಗ ಎಷ್ಟು ವರ್ಷದಿಂದ ಈ ತರ ಕಾಯಿ ಬಿಡ್ತಾ ಇದ್ದಾವೆ? ಈಗ ಸರ್ 3 ವರ್ಷದ ಕಂಟಿನ್ಯೂ ಕೊಳ್ಳದ ಸರ್. ಪ್ರತಿ 1 ವರ್ಷ 3 ವರ್ಷ ಕಂಟಿನ್ಯೂ ನಮ್ ಊರಾಗ ಎಲ್ ಬಿ ಕಾಯಿ ಸಿಗೋದು ನಮ್ಮಲ್ಲಿ ಕಾಯಿ ಸಿಗ್ತಾವ ಕಂಟಿನ್ಯೂ ಸರ್. ಈಗ ಇಂಥ ಒಂದು ಇಳುವರಿ ಬರಬೇಕು ಅಂತಂದ್ರ ಮಣ್ಣಿನೊಳಗೆ ಕಸು ಚಲೋ ಇರಬೇಕು, ಸಾವಯವ ಅಂಶ ಇರಬೇಕು, ಫಲವತ್ ಇರಬೇಕು. ಇದಕ್ಕೆ ತಾವೇನ್ ಮಾಡ್ತಾ ಇದ್ರಿ ಸರ್? ಈಗ ಮನುಷ್ಯ ತಯಾರಾಗಬೇಕಂದ್ರೆ ಯಾವ್ದಾರ ಬಾದಾಮ್ ಕಾಯಿ ತಿಂತಾನ, ಯಾವ್ದಾರ ಚಲೋ ಜ್ಯೂಸ್ ಕುಡಿತಾನ, ಶಕ್ತಿ ಬರ್ಬೇಕಂತಂದಿ. ಇದು ನಮ್ ಬೆಳಿಗ್ಗೆ ಜ್ಯೂಸ್ ಬೇಕಾಗಿಲ್ಲ, ಯಾವ ಇಂಜೆಕ್ಷನ್ ಕೂಡ ಜರುತ್ತಿಲ್ಲ. ಇದು ಖಾಲಿ ಇದು ಕಸ ಆಗ್ಲಿ ಯಾವ್ದು ಬಿ ಖರಾಬ್ ತಿನ್ಸ್ಬೇಕು. ಇದಕ್ ಭಗವಾನ್ ಹಚ್ಚನ. ಇದಕ್ ಮನುಷ್ಯ ಖರಾಬ್ ತಿಂದ ಅಂದ್ರೆ ಸತ್ತೋಯ್ತಾನ, ಕೊಡ್ತೀನಿ ತಿಂತ ಅಂದ್ರೆ ಬಿಮಾರಿ ಚಾಲು ಆಗ್ತದ. ಇದು ಬೆಳಿಗ್ಗೆ ಏನದ ಖಾಲಿ ದಂದ್ ಉಚ್ಚಿ ಆಗ್ಲಿ ದಂದ್ ಗೊಬ್ಬರ ಆಗ್ಲಿ ಎಲ್ಲಗಿಂತ ಒಳ್ಳೇದು ತಿಪ್ಪೆ ಗೊಬ್ಬರ ಸರ್. ನಾ 99% ಇಲ್ಲ 100% ತಿಪ್ಪೆ ಗೊಬ್ಬರ ಯೂಸ್ ಮಾಡ್ತೀನಿ ಸರ್ ನಾನು. ಅದಕ್ಕೆ ನನಗೆ DAP ಪ್ರಮಾಣ ಯಾವ್ದು ಬೇಕಾಗಿಲ್ಲ. ನೀರ ಬಾಯಿ ನೀರ ಸರ್ ನೀವು ಮುಂದೆ ನೋಡತ್ರಿ, ಬಾಯಿ ನೀರು 1 KP ಕೊಡ್ತೀನಿ, 1 KP ಬೋರ್ ನೀರು ಕೊಡ್ತೀನಿ. ಈಗ ಇದೇ ಹಳ್ಳ ಬಂತಂದ್ರೆ ಬಾಯಿ ನೀರು ಬಿಡ್ತೀನಿ. ಖಾಲಿ ನೀರ್ ಒಳಗೆ ಚೇಂಜಸ್ ಆಗ್ತದ, ಅದ್ರ ಗುಣ ಬೆಳಿದಾಗ ಅಲ್ಲೇ ಚೇಂಜ್ ಆಗ್ತಾವ. ಒಂದ್ಸಲ ಯೂರಿಯಾ ಕೊಟ್ಟಿನಪ್ಲೆ, ಒಂದ್ಸಲ DAP ಕೊಟ್ಟಿನಪ್ಲೆ ಮಂಜ ನಾಷ್ಟ ಮಾಡ್ತಾರೆ ರೊಟ್ಟಿ, ಅದ್ರ ಖಾರ ಪಾಪಳ ಏನೇನೋ ತಿಂದ ರುಚಿ ನಾವು ಚಲೋ ನಮ್ ಹೆಲ್ತ್ ಚಲೋ ಆಗ್ಬೇಕಂತಂದಿ. ಬೆಳಿಗ್ಗೆ ಬಿ ನಾವು ಆ ಪ್ರಕಾರ ಚೇಂಜ್ ಮಾಡಿ ಕೊಟ್ಟರ ಅದು ಬಿ ನಾವು ಎಷ್ಟು ಇಳುವರಿ ಹೇಳ್ತೀವಿ ಅದ್ರಗಿಂತ ಹೆಚ್ಚಿಗೆ ಕೊಡ್ತ ಸರ್. ಈಗ ಪಪ್ಪಾಯಿ ಗಿಡ ಏನ್ ಹೇಳಿದ್ರಲ್ಲ ನೀವು, ಪಪ್ಪಾಯಿ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಕಾಯಿಗಳಾಗ್ತಾವ ಮತ್ತೆ ಎಷ್ಟೆಷ್ಟು ಸೈಜ್ ಇರ್ತೈತಿ, ಎಷ್ಟು ತೂಕ ಇರ್ತದ? ಸರ್ ಅದು ಅಳಿಜ್ಲಿನ್ ಬಾಗಲ್ಕೋಟ್ ಹೋಯ್ತಾರ ಇಲ್ಲಿಂದ 4 ಕಿಲೋ ಸರ್ ಕಾಯಿನಂತ. ಇಲ್ಲಿ ನಮ್ ಬಿದರ್ದಾಗ ರಂಜೋರ್ ವ್ಯಾಪಾರಿ ಅಂತ ಬರ್ತಾರ, ಇಲ್ಲಿ ಅವ್ರು ಹೋಯ್ತಾರ ಇಲ್ಲಿಂದ ಮತ್ತೆ ಹೈದರಾಬಾದ್ ಹೋಯ್ತು ಸರ್. ಈಗ ಪಪ್ಪಾಯಿ ನೋಡ್ರಿ ಎಷ್ಟು ದೊಡ್ಡ ನೋಡ್ರಿ ಸರ್, 3 ಕಿಲೋ ಹೆಚ್ಚಿಗೆ ಹೆಚ್ಚಿಗೆ ಅಂದ್ರೆ 4 ಕಿಲೋ ಬರ್ಬೋದು ಸರ್ ಲಾಸ್ಟ್. ಅದು ಬಾಗಲ್ಕೋಟ್ ಹೋಯ್ದೇವ್ 4 ಕಿಲೋ ಒಂದು. ಅದು ಅಂತವ್ ಅವ್ರ ಅಂದ್ರೆ ಇಷ್ಟು ದೊಡ್ಡ ಯಾರು ತಿನ್ಬೇಕಪ್ಪ ಪೂರ ಒಂದ್ ಪರಿವಾರ ತಿಂತದ ಅಂತಂದ್ರು. ಪರಿವಾರ ತಿನ್ರಿ ಸರ್ ಯಾರು, ಈಗ ನಂಬಲ್ಲಿ ಆಗ್ಯದಷ್ಟು ದೊಡ್ಡ. ಈಗ ನಾವು ಅದಕ್ಕೆ ಏನ್ ಸಣ್ಣ ಮಾಡಾಗ ಏನ್ ಬರ್ತದ? ನಮ್ ಬೆಳಿ ಒಳಗೆ ಹಿಂಗ್ ತಿಪ್ಪೆ ಗೊಬ್ಬರ ಶಕ್ತಿ ಇದೆ ಸರ್, ಅಷ್ಟು ದೊಡ್ಡ ಬಂದ ಸರ್ ಇಲ್ಲಿ. ಈಗ ಇನ್ನೊಂದು ಮಾತು ಕೂಡ ಹೇಳಿದ್ರಿ, ತಾವು ತಮ್ಮ ಪಪ್ಪಾಯಿ ಗಿಡಗಳು ಎತ್ತರ ಅದಾವ, ಅವನ್ನ ಮೇಲಿಂದೆಲ್ಲ ಕತ್ತರಿಸಿ ಮುಂದೆ ಅವು ಪಂಟಿ ಹೊಡೆಯುವಂಗ್ ಮಾಡಿ ಇಲ್ಲೇ ಕಾಯಿ ಬಿಡುವಂತ ವ್ಯವಸ್ಥೆ ಮಾಡಬಹುದು ಅನ್ನುವಂಥದ್ದು ವಿಚಾರ ಹೇಳಿದ್ರಿ, ಇದು ಹೆಂಗ್ ಸಾಧ್ಯ? ಈಗ ನಾ ಆಲ್ರೆಡಿ 2 ಗಿಳಕ್ ಮಾಡಿನ್ ಸರ್. ಒಂದ್ ಗಿಡ ಸ್ವಲ್ಪ ಬಿಮಾರ್ ಬಿದ್ದಿನಪ್ಲೆ ಆಗ್ಲತ್ತಿತ್ತು, ಒಂದ್ ಬಾಟಲ್ ಕೊಯ್ದು ಅದಕ್ ಮ್ಯಾಲ್ ಗೊಬ್ಬರ ಹಾಕಿ ಅದಕ್ ಪ್ಯಾಕ್ ಮಾಡಿನ್ ಗಿಳಕ. ಅದ್ ಒಳಗ್ ತೂತಿರ್ತಲ್ಲ ಕಟ್ ಮಾಡಿನ್ ಬಾದ್ ಅದು ಪ್ಯಾಕ್ ಮಾಡಿದ್ ಕೆಳಗ್ 3-4 ಪಂಟಿ ಬಂದಾವ. ಅದ ಎಡ್ ಯಾವ್ದು ಭಾರಿ ಅವ ಮಜಬೂತ್ ಯಾವ ಅವ್ ಎಡ್ ಇಕ್ಕಿನ್ ಸರ್. ಈಗ ಆಲ್ರೆಡಿ ಮಂದಿ 2 ವರ್ಷನಾಗೆ ಅದಕ್ ಹೊಡ್ ಬಿಡ್ತಾರ. ನಾವು 4-5 ವರ್ಷ ನಡೆಸಬೇಕು ಅದೇ ಬೆಳಿ ಮ್ಯಾಲ ಅದೇ ಭೂಮಿ ಮ್ಯಾಲ 0% ಮ್ಯಾಲೆ ಮಾಡ್ಬೇಕ್. ಹೆಚ್ಚಿಗೆ 3 ವರ್ಷ ಮಾಡ್ತಾರ, ನಾವು 5 ವರ್ಷ ಮಾಡ್ಬೇಕ್. ಮತ್ತೆ ಅದು 0 ಲಿಂದ ಮಾಡ್ಕೋಬೇಕು, ಬಗರ್ ಖರ್ಚು ಬರಬಾರ್ದು ಯಾವ್ದು ಬಿ ಅಂತಂದಿ ನಾವು ಮಾಡಿದ್ರೆ ಅದಕ್ ನಮ್ಗೆ 1 ರೂಪಾಯಿ ಸಿಕ್ಕ 10 ರೂಪಾಯಿ ಸಿಕ್ಕಿನಪ್ಲೆ. ಈಗ ಒಟ್ಟ ನಿಮ್ದು ಜಮೀನು ಎಷ್ಟದ ಮತ್ತೆ ನೀವು ನಿಜವಾಗಿ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ನಿಮ್ ಬೆಳೆಗಳ ಮೇಲೆ, ಅದನ್ನ ಹೇಳ್ರಿ. ಈಗ ಸರ್ ನೋಡ್ರಿ, ಪಪ್ಪಾಯಿದಾಗಾರ ಖರ್ಚು ಅಂಬದೇ ನಮ್ಗೆ ಏನಿಲ್ಲ ಸರ್. ನಮ್ಮ 5 ಮಕ್ಕಳು ಗಂಡಸರು ಹಚ್ಚಲಾಗ ನಾವು ಒಂದಿನ ಸಂಡೆ ದಿನ ಕುಂತರು ನಮ್ ಒಂದೊಂದ್ ಎಕರ್ ನಮ್ ಹೊಲ ಮುಗಿತ ಸರ್. ನಮ್ದು ಪಪ್ಪಾಯಿ 5 ಫೀಟ್ ಅವ್ರು ರಿಕಮೆಂಡ್ ಮಾಡ್ತಾರೆ ಗೌರ್ಮೆಂಟ್ ಅವರು, 5 ಫೀಟ್ 6 ಫೀಟ್ ಇಕ್ಬೇಕಂತಂದಿ. ಈಗ ನನ್ ಬಳಿ ಅಂದ್ರೆ 5 ಆಟ ಅದ ಸರ್ ಡಿಸ್ಟೆನ್ಸ್ ಹೆಚ್ಚಿಗೆ, ಅದ್ರ ಕಡೆಯಿಂದ ನಮ್ಮಲ್ಲಿ ಫಲ ದೊಡ್ಡದಾಗ್ಲತ್ತದ. ಬಿಸಿಲಿನ ಪ್ರಕಾರ ನಾವು ಬೆಳಿ ಹಾಕ್ಬೇಕು. ನಮ್ ಸೂರ್ಯ ಕಿರಣೆ ನಮ್ ಫುಲ್ ಭೂಮಿ ಮೇಲೆ ಬಿಡ್ಬೇಕು. ಬಿಸಿಲು ಏನ್ ಬರ್ತದ ಅದ್ರ ಒಳಗ ಭಗವಾನ್ ಶಕ್ತಿ ತಾನೇ ತಯಾರಾಗ್ತದ. ನಮ್ ಬೆಳಿಗ್ಗೆ ಆಹಾರ ಸಿಗ್ತದ ಅದ್ರ ಒಳಗ. ನಾವು ಅಡಿಗಿಳ ಬಂತು ಅಂದ್ರೆ ನಮ್ ಭೂಮಿಗೆ ಕಮ್ ಶಕ್ತಿ ಸಿಗ್ತದ. ಅದು ನಾವು ರೈತರು ಎಲ್ಲಕ್ಕಿಂತ ಅದೇ ನಮ್ ತಲೆಯಾಗ ತಗೋಬೇಕು. ನಾವು ಬಿತ್ತ ಪರಿವಿ ನಮ್ ಸೂರ್ಯ ಎಕಳೆ ಮುಣುಗ್ತದ, ಎಕಳೆ ತೇಲ್ತದ, ಆ ಪ್ರಕಾರ ನಮ್ ಹೊಲ್ ಪ್ರಕಾರ ನೋಡ್ಕೊಂಡು ನಾವು ಬೆಳಿ ಆಗ್ಬೇಕು. ನಮ್ ಖಾಲಿ ಭೂಮಿ ಒಳಗ ಬಿಸಿಲು ಹೆಚ್ಚಿಗೆ ಬರ್ಬೇಕು ಸರ್. ಅಂದ್ರೆ ಬಿಸಿಲಿನ ಸರಿಯಾದ ಉಪಯೋಗವನ್ನ ತಾವು ಮಾಡ್ಕೊಳ್ತಾ ಇದ್ದೀರಿ, ಪೂರ್ವ ಪಶ್ಚಿಮವಾಗಿ ತಾವು ಬೆಳೆಗಳನ್ನ ಹಚ್ಚಿರಿ. ಹಾ ಸರ್, ಅದು ಬಿಸಿಲು ದೇವ್ರ ಕೊಟ್ಟಿಂತ. ಆ ದೇವ್ರ ಕೊಡ್ಲತನ ಆದ್ರೆ ನಾವು ಫೈದಾ ತಕ್ಕೋಬೇಕಾದ್ರೆ ಸ್ವಲ್ಪ ಐಡಿಯಲಿನ ಮಾಡ್ಕೊಂಡ್ರೆ ಅದ್ರ ನಮ್ಗೆ ಪೂರಾ ಕರೆಕ್ಟ್ ಫೈದಾ ಸಿಗ್ತದೆ ಸರ್. ಅದು ಪುಕ್ಚಟಿ ಫೈದಾ ದೇವ್ರ ಕೊಡ್ಲತನ. ಈಗ ನಾವು ಅದಕ್ಕೆ ಗಿಡ ಒಂದು ಆಡ್ ತಂದೇವು ಅಂದ್ರೆ ನಮಗೆ ಫೈದಾ ಸಿಗಲ್ಲ. ಅದೇ ನಮ್ ಗಿಡದ ಬಿಸಿಲು ನೆಳ ಅದೇ ನಮ್ ಭೂಮಿ ಮೇಲೆ ಬಿಡ್ಬೇಕು. ಅದು ಅದ್ರ ಬೇರಿನ ಬಲ್ಲಿ ಬಿಸಿಲು ಬಿದ್ದ ಮೇಲೆ ಒಂದ್ ಕೆಮಿಕಲ್ ತಯಾರಾಗಿರ್ಬೇಕು, ದೇವ್ರ ಶಕ್ತಿ ತಾನೇ ತಯಾರಾಗ್ತದ, ಅದು ನಮ್ ಗಿಡ ಹೇಳ್ಕೊತದ, ಅದ್ರ ಫಲ ನಮಗ್ ಸಿಗ್ತದೆ ಸರ್. ರೈತ ಬಂಧುವರೇ, ಇಲ್ಲಿ ಒಂದು ಜಾಫರ್ ಅವರು ಹೇಳುವಂತಹ ಒಂದು ವಿಚಾರವನ್ನು ತಾವು ಗಮನಿಸಬೇಕು. ಈಗ ಏನು ಅಂತರ ಇಟ್ಟು ಬೆಳೆಯನ್ನ ಮಾಡೋದ್ರಿಂದ ಸಾಕಷ್ಟು ಬೆಳಕು ಸಿಗ್ತದ. ಆ ಬೆಳಕಿನಿಂದ ಏನಾಗ್ತದಪ್ಪ ಅಂತಂದ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಾಗಿ ನಡೆಯುವುದರಿಂದ ಒಳ್ಳೆ ಇಳುವರಿ ಬರುವುದಕ್ಕೆ ಸಾಧ್ಯ ಆಗದ ಅನ್ನುವಂತಹ ಒಂದು ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ತಾವು ಕೂಡ ಈ ಬಿಸಿಲನ್ನ ನಾವು ಯಾವ ರೀತಿ ಉಪಯೋಗ ಮಾಡಿಕೊಳ್ಬೇಕು, ಹೆಚ್ಚಿಗೆ ನಾವು ಅಂತರ ಇಟ್ಟಪ್ಪ ಅಂತಂದ್ರೆ ಹೆಚ್ಚಿಗೆ ಎಲೆಗಳು ಬಿಸಿಲನ್ನು ಪಡ್ಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆ ವಿಚಾರವನ್ನು ಅವರು ಹೇಳಿದ್ದಾರೆ. ನೀವು ಕೂಡ ಇದ್ರ ಕಡೆ ಲಕ್ಷ್ಯ ವಹಿಸಿ ಎಷ್ಟು ಸಾಧ್ಯದ ಅಷ್ಟು ನಮಗೆ ಬಿಸಿಲನ್ನು ಉಪಯೋಗ ಮಾಡಿಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು. ಈಗ ಜಾಫರ್ ಅವರೇ, ಇನ್ನೊಂದು ಮಾತನ್ನು ಕೂಡ ತಾವು ಹೇಳಿದ್ರಿ, ಮಣ್ಣು ನಿಮ್ದು ಬಹಳ ಫಲವತ್ತದ, ಈ ಫಲವತ್ತ ಇರುವುದಕ್ಕೆ ತಿಪ್ಪಿ ಗೊಬ್ಬರವನ್ನು ಉಪಯೋಗ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಮತ್ತೆ ಇದ್ರ ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನ ಏನಾದ್ರೂ ಉಪಯೋಗ ಮಾಡ್ತಾ ಇದ್ದೀರಾ? ಈಗ ಹಸಿ ಗೊಬ್ಬರ ಅಂತಂದ್ರ ಈಗ ಯಾವ್ದು ಬಿ ಬಳೆ ಗಿಡ ಸರ್, ಈಗ ನೋಡಿ ನನ್ನ ಬಲ್ಲಿ ಅದ್ರ ಒಳಗೆ ಕ್ಷಣಮ ಹಾಕ್ಬಹುದು, ಅದ್ರ ಒಳಗ ಬಿ ಶಕ್ತಿ ಇರ್ತದ, ಕಾರಳ ಹಾಕ್ಬಹುದು, 1 ಫೀಟ್ 2 ಫೀಟ್ ಆಗೋಣ, ನಾವು ರೂಟರ್ ಹೊಡೆದಾಕ್ಬೇಕು ಸರ್, ಅದ್ರ ಒಳಗೆ ಶಕ್ತಿ ತಾನೇ ತಯಾರಾಗ್ತದ, ನಮ್ಮ ಬೆಳಿಗ್ಗೆ ಎಷ್ಟು ಸಿಗ್ಬೇಕು ಅಷ್ಟು ಸಿಗ್ತದ. ಈಗ ಅದೇನ ಯೂರಿಯಾ ಹಾಕಿದ್ರೆ ಅದು ಬರಂಗಿಲ್ಲ, ಡಿ ಎ ಪಿ ಹಾಕಿದ್ರೆ ಅದು 1 ತಿಂಗಳದಾಗ ಔಟ್ ಆಗ್ತದ. ಇದು ನಮ್ ಹಸಿ ಗೊಬ್ಬರ ಯಾವ್ದು, ಇದು ನಮ್ದು ಕಾರಳೆ, ಅದು ಕಾರಳ ಒಳಗ ಬಿ ಶಕ್ತಿ. ಇವು ಮಂಜಾಗ ದೊಡ್ಡ ಜೋಳ ತಾಕತ್ ಹೆಂಗ್ ಬರ್ತದ, ಈ ಬೆಳಿಗ್ಗೆ ನಮ್ ಕ್ಷಣಂ ಹಂಗೆ ತಾಕತ್ ಕೊಡ್ತದ. ಮತ್ತ ಇದು ಗುರ್ಜಿ ಆಗ್ಲಿ ಯಾವ್ದು ಬಿ ಹಸಿ ಗೊಬ್ಬರ ಮಾಡ್ಕೋರಿ, ಅದು ನಮ್ ಬೆಳಿಗ್ಗೆ ಸಾಧ್ಯ ಕೊಡ್ತದೆ ಸರ್. ಅದು ನೀವು ಬೆಳಿ ಒಳಗ ಗುರ್ಜಿ ಆಮೇಲೆ ಕಾರಳು ಇವನ್ನೆಲ್ಲ ಬೆಳೆದು ಮುಗ್ ಹೊಡಿತಾ ಇದ್ರಿ? ಹಾ ಸರ್, ಅದು ಅದು ಶಕ್ತಿನೇ ತಾನೇ ನಮಗ್ 1 ತಿಂಗಳದಾಗ ಗೊತ್ತೇ ಆಗ್ತದೆ ಸರ್. ಅದು ಹೊಡೆದಾಗಿದ್ರೆ ಅದ್ರ ರೂಟ್ರ ಹೊಡೆದು ಬುಕ್ನೇ ಆಗ್ತದ, ಅದು ಬೆಳಿಗ್ಗೆ ಎಷ್ಟು ಪ್ರಮಾಣದಾಗ ಹಸು ಆಗ್ತದ ಅಷ್ಟೇ ನಮ್ ಅದು ರೂಟ್ರ ಹೊಡೆದಿಂದು ಅದು ತಗೋತದ. ಈಗ ನಾವು ಯೂರಿಯಾ ಹಾಕ್ದಾನ ಗಪ್ಪನೆ ಬರ್ತದ, ಡಿ ಎ ಪಿ ಹಾಕೋಣ ಗಪ್ಪನೆ ಕಾಣಿಸ್ತದ, ಗಪ್ಪನೆ ಹಿಡಿತದ, ಅದ್ರ ಟೆಂಪರೇಚರ್ ಗಪ್ಪನೆ ಶಕ್ತಿ ಹೆಚ್ಚಿಗೆ ಬರ್ತದ, ಗಪ್ಪನೆ ಕಮ್ಮಿ ಆಯ್ತದ. ಇದು ನಾವು ತಿಪ್ಪೆ ಗೊಬ್ಬರ ಆಗ್ಲಿ ಅಥವಾ ಗುರ್ಜಿ ಆಗ್ಲಿ ಯಾವ್ದು ಬಿ ಬೆಳಿ ಏನ್ ನಾವು ಏನ್ ಗೊಬ್ಬರ ಏನ್ ಕೊಡ್ತೇವ, ಇದು ಅದಕ್ಕೆ ಎಷ್ಟು ಹಸು ಆಗ್ತದ ಅಷ್ಟು ತಾನೇ ತಗೋತದ. ಅಂದ್ರೆ ನೀವು ನೆಲಕ್ಕೆ ಕೊಡುವಂತದ್ದು ಬಹಳಷ್ಟು ಕಡಿಮೆ, ಹೊರಗಿನ ಈ ರಾಸಾಯನಿಕ ರೂಪದಲ್ಲಿ ಕೊಡುವಂತದ್ದು ಏನೂ ಇಲ್ಲೇ ಇಲ್ಲ ಅಂತಂದ್ರೆ ನಡೀತಾ, ಆ ಖರ್ಚು ಉಳಿತದ ನಿಮ್ಗೆ? ಅದು ನಮಗೆ ಡಿ ಎ ಪಿ ಯೂರಿಯಾ ನಮಗೆ ಅದು ಪೂರಾ ಜೀರೋ ಮೇಲೆ ಸರ್, ನಾವು ಏನ್ ಅದಕ್ಕೆ ಉಪಾಯ ಮಾಡಲ್ಲ. ನಮ್ ಬೆಳಿಗ್ಗೆ ಏನಾರ ಕಂಬಿಳ ಇಲ್ಲೇ ಬಾಜು ಹಳ್ಳರ ಡ್ಯಾಮ್ ಮಾಡಿನ ಸರ್, ಅದು ಕೆಂಪ್ ನೀರ್, ಅದ್ರ ಒಳಗೆ ಇಷ್ಟು ಒಳ್ಳೆ ಶಕ್ತಿ ಅದ, ಅದು ಮಾಡಿ ನೋಡಿದ್ರು ಇಷ್ಟು ಫಾಯ್ದಾ ಆಗ್ತದ, ನನಗಿಲ್ಲ ಎಲ್ಲಾ ರೈತರಿಗೂ ಫಾಯ್ದಾ ಆಗ್ತದೆ ಸರ್. ಅದ್ರದ್ದು ರೈತ ಬಾಂಧವರು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಜಾಫರ್ ಅವರು ತಮ್ಮ ಹೊಲದೊಳಗ ಈ ಗುಡ್ಡದ ವಾರಿ ಒಳಗೆ ಒಂದು ಫಾರ್ಮ್ ಪೌಂಡ್ ಅಂದ್ರೆ ಕೃಷಿ ಹೊಂಡವನ್ನು ಮಾಡಿದ್ದಾರ, ಅದ್ರ ಜೊತೆಗೇನೆ ಒಂದು ಚೆಕ್ ಡ್ಯಾಮ್ ಅನ್ನು ಕೂಡ ಅವ್ರು ಮಾಡಿದ್ದಾರೆ. ಏನ್ ಮಳೆ ನೀರು ಬರ್ತದ ಆ ಮಳೆ ನೀರು ಈ ಇದ್ರೊಳಗೆ ಸಂಗ್ರಹ ಆಗ್ತದ, ಚೆಕ್ ಡ್ಯಾಮ್ ಅನ್ನೊಳಗೆ ಸಂಗ್ರಹ ಆಗ್ತದ, ಕೃಷಿ ಹೊಂಡದೊಳಗೆ ಸಂಗ್ರಹ ಆಗ್ತದ. ಹಿಂಗಾಗೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಅವ್ರ ಬಾವಿಗೂ ಕೂಡ ಸಾಕಷ್ಟು ನೀರು ಬರ್ತಾವ, ಅದ್ರ ಜೊತೆಗೆ ಬೋರಿಗೂ ಕೂಡ ಬಹಳಷ್ಟು ನೀರು ಬರ್ತಾ ಇದ್ದಾವೆ. ಮತ್ತ ಈಗೇನು ಚೆಕ್ ಡ್ಯಾಮ್ ಅವ್ರು ಕಟ್ಟಿದಾರ, ಅಲ್ಲಿ ಒಂದು ಬಾವಿಯನ್ನು ಕೂಡ ಮಾಡಬೇಕು ಅನ್ನುವಂತ ಒಂದು ವಿಚಾರದ. ಹಾ ಸರ್, ಅದ್ರ ಒಳಗೆ ಬಾವಿ ಮಾಡ್ಕೊಂಡು ಯಾವಾಗ ಬಿ ನಮ್ ಡ್ಯಾಮ್ ತುಂಬತದ, ನಮ್ ಬಾವಿ ಬಿ ತುಂಬತದ, ಅವೇ ಕೆಂಪು ನೀರ್ ನಮ್ ಹೊಲಕ್ಕೆ ಯೂಸ್ ಮಾಡ್ಕೋಬೇಕಂತ ವಿಚಾರಿದೆ ಸರ್. ಈಗೇನು ನೀವು ಚೆಕ್ ಡ್ಯಾಮ್ ಕಟ್ಟಿರಿ, ಇದೇನು ನೀವು ಸ್ವಂತ ಕಟ್ಟಿರಿ ಅಥವಾ ಸರ್ಕಾರದ ಸೌಲಭ್ಯ ಏನಾರು ತಗೊಂಡಿರು? ಸರ್, ಅವ್ರು ಸರ್ಕಾರದವರು ಖಾಲಿ ಒಂದು 25 ಫೀಟ್ ಹಳ್ಳ ಇತ್ತು, ಹಳ್ಳಿಗೆ ಒಂದು ಚೆಕ್ ಡ್ಯಾಮ್ ಕಟ್ಟಿದ್ರು. ಈಗ ನಾ 100-200 ಫೀಟ್ ಏನ್ ಅಡ್ಡಾಗ ಮಾಡಿನ್, ಅದನ್ನ ಸ್ವಂತ ರೊಕ್ಕ ಹಾಕೊಂಡು ಮಾಡಿನ್ ಸರ್. ಎಷ್ಟು ಖರ್ಚು ಬಂತು ನಿಮಗೆ? ಅದು ಸರ್ 1 ಲಕ್ಷ ರೂಪಾಯಿ ಬಂದ ಸರ್. ಮಣ್ ತೆಗೆದು ನಮ್ ಬ್ಯಾರೆ ತೆಗಿತ್ತು ಬ್ಯಾರೆ ಹೊಲದಾಗ, ಅದು ಹೊಲ ಬಿ ಲೆವೆಲ್ ಆಗ್ಯದ, ಅದು ಡ್ಯಾಮ್ ಬಿ ತಯಾರಾಗ ಸರ್. ಈಗ ಇಂಥ ಒಂದು ಹೊಂಡ ತೆಗಿಬೇಕು ಅಂತಂದ್ರ ನೀವು ನಿಮ್ಮ ಮನೆಯವರು ಅಷ್ಟೇ ಕೂಡಿ ತೆಗೆದ್ರೋ ಅಥವಾ ಏನು ಮಷಿನರಿ ಹಚ್ಚಿ ತೆಗೆಸಿದ್ರೋ ಹೆಂಗೆ ಏನಾಯ್ತು? ಇಲ್ಲ ಸರ್, ಲೇಬರ್ ಲೀನ್ ಮಾಡಿದ್ರೆ ಸಾಧ್ಯ ಇಲ್ಲ. GCB ಹಚ್ಚಿ 2 ಟಿಪ್ಪರ್ ಹಚ್ಚಿದ್ರೆ 2-3-4 ದಿವಸದಾಗ ನಾವು ಎಷ್ಟು ಬೇಕಷ್ಟು ಸಾಕಷ್ಟು ಕಷ್ಟ ಆಗ್ತದ. ಅದು 100 ಮಂಜನ್ ಕ್ಯಾಪಾಸಿಟಿ ಅದ್ರೊಳಗಿದ್ದೆ, ಮಂಜನ್ ಒಳಗೆ ಶಕ್ತಿ ಇಲ್ಲ ಈ ಕಾಲದಾಗ. ಈ ಕಾಲ ಏನ್ ಪ್ರಕಾರ ನಡೆದ ನಾವು ಆ ಪ್ರಕಾರ ನಡಿಬೇಕು ಅಂತಂದ್ರೆ ನಾವು ನಮಗ್ ಸರಿಯಾಗಿ ಅನುಕೂಲ ಆಗ್ತದೆ ಸರ್. ಈಗ ನಿಮ್ಮಲ್ಲಿ ತಿಪ್ಪೆ ಗೊಬ್ಬರ ಸಾಕಷ್ಟು ಪ್ರಮಾಣದೊಳಗೆ ಸಿಗ್ತಾ ಇದೆ ಅಂತಂದ್ರೆ ನೀವು ಹೈನನ್ನು ಕೂಡ ಮಾಡ್ತಾ ಇದ್ರಿ, ದನಗಳನ್ನು ಕೂಡ ಸಾಕಣೆ ಮಾಡ್ತಾ ಇದ್ರಿ, ಎಷ್ಟು ಜಾನುವಾರುಗಳು ಅದಾವ, ಅದರ ಲೆಕ್ಕ ಏನು ನಿಮ್ದು? ಸರ್, ಈಗ ನನ್ನ ಬಳಿ 100 ಮಂದಿ ಡೈರಿ ಫಾರ್ಮ್ ಮಾಡಿದ್ರು, 1 ವರ್ಷನಾಗ ಎಬ್ಬಸ್ಕೊಂಡ್ ಕುಂತರು. 1 ವರ್ಷ 2 ವರ್ಷ ನಡೆದ್ರು ಯಾಕಪ್ಪ ಅಂದ್ರೆ ದನ ಸತ್ತತ್ರಿ, ಅವ್ರ ಬಂದ್ ನೋಡಿ ಇಂಜೆಕ್ಷನ್ ಗೋಲಿ ಎಲ್ಲ ದವಾಖಾನೆ ಸಿಗಲ್ರು, ಅವ್ರು ಹೊಲ್ದಾಗಿರ್ತಾರ ಸರ್. ಅವ್ ಎಲ್ಲ ಅಲ್ಲಿ ನೋಡ್ಕೊಂಡು ಈಗ ಏನ್ ಮಾಡ್ಬೇಕಪ್ಪ, ಕುರಿ ಸಲ್ದುರ್ ಅದಕ್ ಬಿ ಉರಿ ಬಂದು ಹಂಗ್ ಬಂದು ಹಿಂಗ್ ಬಂದು ಅಂತ ಯಾವ್ದಾರ ಒಂದು ಸಮಸ್ಯಾನೇ ಹೇಳ್ಕೊತಾ ಬರ್ತಾರ ಅವ್ರು. ಎಲ್ಲಿ ಹೋಗಿದಪ್ಪ, ಡಾಕ್ಟರ್ ಕರ್ಲಾಗ ಹೋಗಿದೆ. ಈಗ ನನ್ನ ಮಲ್ಲಿ ಖಾಲಿ ಒಂದ್ ಫಾರ್ ಎಕ್ಸಾಂಪಲ್, ಇಲ್ಲಿ ನೀವು ಕಣ್ಣಿನ ನೋಡ್ರಿ, 20 ಹೊರಿಗಳವ ಇಲ್ಲಿ. ಈಗ 1 ವರ್ಷ ಆಯ್ತು ಅವ್ರಿಗೆ ಉರಿ ಇಲ್ಲ, ಏನಿಲ್ಲ, ಒಂದ್ ಬ್ಯಾನಿ ಇಲ್ಲ, ಒಂದ್ ಇಂಜೆಕ್ಷನ್ ಇಲ್ಲ. 5,000 ತರದು ಇಲ್ಲಿ ಹುಲ್ಲು ಹಾಕೋದು ಒಂದೇ ದಿನದಾಗ ನಮ್ ಡಿ ಎ ಪಿ ಹೊತ್ಮಣಿ ಹುಲ್ಲು ಹಾಕಿದ್ರೆ ಮುಂಜಾನೆ ನಮ್ ಡಿ ಎ ಪಿನೇ ತಯಾರ. ಆಗ ಅವ್ರಿಗೆ ಬಿದರ್ಗ್ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು ಡಿ ಎ ಪಿ ತರ್ಲಾಕ್. ಇಲ್ಲಿ ನಮ್ಮಲ್ಲಿ ಡಿ ಎ ಪಿ ಯೂರಿಯಾ ಎಲ್ಲಾನೇ ತಗೋರಿ, ಅವ್ರು ಏಕಿ ಒಳಗೆ ಯೂರಿಯಾ ತಗೋರಿ, ಅವ್ರು ಗೊಬ್ಬರ ಡಿ ಎ ಪಿ ತಗೋರಿ. ನಮಗ್ ಮತ್ತೆ ಆ ಕಂಪನಿನ ತರಲಾಗಿ ನಮ್ಗೆ ಶಕ್ತಿನೇ ಇಲ್ಲ, ಅಲ್ಲಿ ಯಾವಾಗ ಶಕ್ತಿನೇ ಇಲ್ಲ ನಮಗಿಲ್ಲ. 5,000 ತರೋದು, 1 ವರ್ಷ ತಯಾರ ಮಾಡೋದು, ನಮ್ ಗೊಬ್ಬರದಾಗೆ ನಮ್ ಕೂಲಿ ಎಲ್ಲ ಬರ್ತದೆ, ಅದಕ್ಕೆ ಲಾಸ್ ಇಲ್ಲ ಸರ್. ಹೋರಿಗೆ ಬಿಮಾರಿ ಬೆಳೆಯಲ್ಲ ಹಚ್ಚಿ, ಈಗ ನಮ್ ಟೈಮ್ ಖರಾಬ್ ಆದ್ರೆ ಬಿಮಾರಿ ಬಿಡ್ಬೇಕು ಹೋರಿ. ಈಗ ಇದ್ರ ಆಳಿಗೆ ಬಿಮಾರಿ ಬರ್ತದ, ಕುರಿಗೆ ಬರ್ತದ, ಮತ್ತೆ ಎಮ್ಮಿಗೆ ಬರ್ತದ, ಇಂಜೆಕ್ಷನ್ ಕೊಟ್ರೆ ಹಾಲು ಕೊಡ್ತದ. ಇದು ನಮ್ಮ ಹೊರಿಗೂಡ ಹಾಲು ಕೊಡಂಗಿಲ್ಲ, ಏನ್ ಮಾಡಂಗಿಲ್ಲ ಸರ್. ನಾವು ಅದೇ ಸಲ್ಕೋತಾ ಇದ್ಕ ಹುಲ್ಲು ಹಾಕೋದು, ಇದ್ಕ ಡಿ ಎ ಪಿ ಯೂರಿಯಾ ತಗೊಂಬುದು, ನಮ್ಮ ಹೊಲಕ್ಕೆ ಯೂಸ್ ಮಾಡ್ಕೋಬೇಕು. ಮತ್ತೆ ಇದು ನಮ್ ಕಷ್ಟ ಎಲ್ಲ, 1-2 ಫಲ ಒಂದೇ ವರ್ಷನ ನಮಗ್ ಸಿಗ್ತದೆ ಸರ್. ಈಗ ನೀವು ಈ ಹೋರಿಗಳನ್ನ 1 ವರ್ಷ ಸಾಕಿ ನೀವು ಮಾರಾಟ ಮಾಡ್ತಾ ಇದ್ರಿ? ಒಂದೇ ವರ್ಷ ಸರ್. 5,000 ತರ್ತೇನೆ ಸರ್, ಇದು 10,000 ಹೋಗ್ತದ. ಅದು ಖಾಲಿ ನಾವು ಎಷ್ಟು ಅದಕ್ಕೆ ಖರ್ಚು ಮಾಡತ್ತಿದ್ದೇವೆ, ಅದು ಖಾಲಿ ನಮಗ್ ಖರ್ಚ ಸಿಗ್ಲತ್ತದ ಖಾಲಿ ಗೊಬ್ಬರ ಒಳಗೆ. ಮತ್ತೆ ಅದಕ್ಕೆ ಫಾಯ್ದೆ ಅಂತಂದ್ರ ಐದು ಹಾಕಿದ್ರ ಐದು ನಂಬರ್ ರಿಟರ್ನ್ ಹೊಂಟಾವ್ ಅಷ್ಟು ಉಂಟ ಸರ್. ನೀವು ಎರಡು ಮೂರು ಪಟ್ಟು ಫಾಯ್ದಾ ನಿಮಗೆ ಈ ದನಗಳಿಂದ ಆಗ್ತಾ ಇದೆ ಅನ್ನುವಂತ ಒಂದು ವಿಚಾರ. ಈಗ ಜಾಫರ್ ಅವರು ನಿಮ್ಮ ತೋಟದೊಳಗಿರುವಂತಹ ಬಾವಿಯನ್ನು ಕೂಡ ನೋಡಿದೀವಿ, ಸಾಕಷ್ಟು ನೀರದ. ಇಷ್ಟು ನೀರು ಯಾವತ್ತು ಇರ್ತದೋ ಅಥವಾ ಬ್ಯಾಸಿಗೆ ಒಳಗೆ ಕಡಿಮೆ ಆಗ್ತದೋ? ಇಲ್ಲ, ಇದು ಬ್ಯಾಸಿಗೆ ಕಮ್ಮಿ ಆಗ್ತದೆ ಸರ್. ಅವ್ ಮೀನಿಗೆ ಸ್ವಲ್ಪ ತೊಂದರೆ ಆಗ್ತದ, ಮೀನ್ ಒಳಗ ನೀವು ನೋಡ್ರಿಲ್ಲ ಸರ್, ಅವ್ ಮೀನಿಗೆ ತೊಂದರೆ ಆಗ್ತದ. ಅದು ಸ್ವಲ್ಪ ನಾವು ಬೋರ್ ನೀರು ಹಾಕ್ತೇವೆ, ಬೋರ್ ನೀರು ಹಾಕಿ ಮೀನಿನ ಸಲುವಾಗಿ ಸರ್ ಅದು ಮತ್ ನಾಲ್ಕು ದಿನಕ ಮೂರು ದಿನಕ ಅವು ನೀರು ಕಂಜಾಲ ಆಗ್ತಾವ ಮೀನು ಹೆಚ್ಚಿಗವ. ಅದ್ರ ಒಳಗೆ ಬಿ ಶಕ್ತಿ ತಯಾರಾಗ್ತದ, ಮೀನ್ ಗೊಬ್ಬರ ಬಿಡ್ತದ. ಮತ್ ಮೀನ್ ತಿಲ್ಲಾಗ ಈಗ ಆಲ್ರೆಡಿ ಲೈಟ್ ಹಾಕಿನ್. ಈಗ ನಮ್ಮ ಹೊಲದಾಗಿನ ಹುಳಗಳು ಎಷ್ಟು ಬಿ ನಮ್ಮ ಹೊಲಗೆ ಏನ್ ಬಿಮಾರಿ ಬರ್ತದ, ಅವು ತಟ್ಟಿ ಕುಳದು ಅಂಡಿ ಕುಳದು ಅವೆಲ್ಲ ರಾತ್ರಿಗೆ ನಮ್ ಬಾಯಿಗೆ ಬರ್ತಾವ, ಅವೆಲ್ಲ ಓಡಾಡಿ ಓಡಾಡಿ ಓಡೆಲ್ಲ ಒಳಗೆ ಬಿಡ್ತಾವ. ಅದು ನಮ್ ಮೀನ್ ಎಲ್ಲ ತಿಂದ ಹಾಕ್ತಾವ ಸರ್. ಅದು ನಮ್ಮಲ್ಲಿ ನೆಂಟರು ಬಂದು ಯಾರ ಬಂದ್ರು ನಾವು ಒಂದೊಂದು ಅದನ್ನ ನಾವು ಹೊಟ್ಟಿನವ್ ನಡೆಸ್ಕೋತೀವಿ ಸರ್. ಅಂದ್ರೆ ನೀವು ಮೀನೇನು ಮಾರಾಟ ಮಾಡೋದಿಲ್ಲ ಸರ್? ಇಲ್ಲ ಇಲ್ಲ, ನಮ್ ನೆಂಟರು ಯಾವಾಗ ಬರ್ತಾರ, ಯಾರ ಹೆಚ್ಚಿಗೆ ನೆಂಟರು ಬಂದ್ರು ಒಂದ್ ದೊಡ್ಡ ಮೀನ್ ಹಿಡಿಯೋದು. ಈಗ ಸುಮ್ಮನ್ ನಮಗ್ ಮನ್ಯಾಗ ಯಾರ ಮಕ್ಕಳು ಎಲ್ಲ ಕಾಲೇಜಲ್ಲಿ ಬಂದು ಎಲ್ಲಾರ ಬಂದು ಅಂತಂದ್ರ ಅದು ಒಂದ್ ಸಣ್ಣ ಮೀನ್ ಹಿಡಿಯೋದು. ನಮ್ ಬುಡ್ದಾಗ ನಾವು ಈಗ ಹೆಚ್ಚಿಗೆ ಮಂದಿ ಬಂದ್ರೆ ದೊಡ್ಡ ಹಿಡಿಯೋದು. ಅದ್ ಹಿಡಿದು ನಾವು ಈ ಹೊರಗಿನ ಏನ್ ತರೋದಿಲ್ಲ ಸರ್ ನಮ್ಗೆ. ರೈತ ಬಂಧವ್ರಿ, ಈಗ ನೀವು ಜಾಫರ್ ಅವ್ರ ತೋಟವನ್ನು ನೋಡ್ಬೇಕು. ಅವರು ಏನ್ ಮಾಡ್ಯಾರ ಅಂತಂದ್ರ ಬಾವಿ ಮೇಲೆ ಒಂದು ಬಲ್ಬ್ ಅನ್ನ ಹಾಕ್ಯಾರ. ಆ ಬಲ್ಬ್ ಹಾಕೋದ್ರಿಂದ ರಾತ್ರಿ ಅವರು ಅಲ್ಲಿ ದೀಪ ಉರಿಸ್ತಾರ, ಬಲ್ಬ್ ಹಚ್ತಾರ. ಅದಕ್ಕೆ ಏನಾಗ್ತದ ಅಂತಂದ್ರೆ ಈ ತೋಟದೊಳಗಿಂದ ಏನು ಹುಳ ಹುಪ್ಪಟ ಇರ್ತಾವ, ಏನು ಬೆಳೆಗಳಿಗೆ ಕಾಡುವಂತಹ ಕೀಟಗಳೇನಿರ್ತಾವ, ಆ ಕೀಟಗಳು ಆಕರ್ಷಿತವಾಗಿ ಆ ಬಾವಿಗೆ ಬರ್ತಾವ. ಆ ಬಾವಿಗೆ ಬಂದು ಬಾವಿ ನೀರಿನೊಳಗೆ ಬಿದ್ದು ಸಾಯ್ತಾವ. ಆ ಕೀಟಗಳು ಏನಾಗ್ತಾವಪ್ಪ ಅಂತಂದ್ರೆ ಮೀನಿಗೆ ಆಹಾರ ಆಗ್ತದ. ಹೌದಿಲ್ರಿ? ಹಾ ಸರ್, ಕರೆಕ್ಟ್ ಸರ್, ಕರೆಕ್ಟ್. ಈಗ ನಮ್ಮ ಹೊಲಕ್ಕೆ ಬಿಮಾರಿ ಕೊಡ್ತಾವ ಸರ್ ಆ ಹುಳಗಳೇ. ಈಗ ಮಾನಕಾಯಿಗೆ ಕೊಳೆಯೋದ ಕಾರಣ ಅದೇ. ಈಗ ನಮ್ಮ ಹೊಲ ಆಜು ಬಾಜು ಎಲ್ಲರ ಬಾಯಿ ಇತ್ತು, ಆ ಪ್ರಕಾರ ನಾವು ಮಾಡ್ಕೊಂಡ್ರ ಆ ನಮ್ ಬೆಳಿಗ್ ಏನ್ ಬಿಮಾರಿ ಬರ್ತದ ಅದು ಇಲ್ಲಿ ಖತಮ್ ಆಗ್ತದ ತಂತಾನೆ. ನಾವು ಬಗರ್ ಕೆಮಿಕಲ್ ಇಂದ ಬಗರ್ ಇಸ್ಪ್ರೇಲಿಂದ ಇಸ್ಪ್ರೇ ಹೊಳ್ಳಕ್ ಮನ್ಸಬೇಕು. ಅವು ಖತಮ್ ಮಾಡಕ್ ಮತ್ತೆ ಯಾವ ಡಬ್ಬಿ ಕಟ್ಬೇಕು, ಅದು ಮತ್ತೆ ಯಾವ್ದಾರ ಗೋಲಿ ಸಿಗ್ತದ ಗೋಲಿ ಹಚ್ಬೇಕು. ಅವು ಎಲ್ಲಿ ಮನುಷ್ಯರ್ ಸಿಗ್ತಾರೆ ಈ ಕಾಲದಾಗ, ಯಾವ ಮನುಷ್ಯ ತರ್ತೀರಿ, ಯಾರು ಮಾಡೋರೋಷ್ಟು ಕಷ್ಟ. ಒಂದ್ ಲೈಟ್ ಹಾಕಿದ್ರ ಅದು ಸೀದಾ ಡೈರೆಕ್ಟ್ ನಮ್ ಇಲ್ಲಿ ನೆಂಟರು ಅಂತ ಆನೆ ಬಂದ್ ಜೀವ ಕೊಡ್ತಾರ. ಆ ಜೀವ ಸತ್ತಿನ ಜೀವಕ್ ಬಿ ನಾವು ಅದು ಫಾಯ್ದಾ ತಗೊಳ್ತೇವೆ ಸರ್ ಇಲ್ಲಿ. ಹಾ ಸರ್, ನೈಸರ್ಗಿಕವಾಗಿ ನೀವು ಕೀಟಗಳನ್ನ ಹುಳ ಹುಪ್ಪಟೆಗಳನ್ನ ನಿಯಂತ್ರಣ ಮಾಡ್ತಾ ಇದ್ದೀರಿ? ಹಾ ಸರ್, ಹಾ ಸರ್, ಹಾ ಸರ್. ಯಾವುದೇ ರಾಸಾಯನಿಕನ ಉಪಯೋಗ ಮಾಡೋದಿಲ್ಲ, ಯಾವ ಔಷಧನ ಉಪಯೋಗ ಮಾಡೋದಿಲ್ಲ, ಮತ್ತೆ ಬೇವಿನ ಔಷಧ ಏನಾದ್ರು ಉಪಯೋಗ ಮಾಡ್ತೀರಿ? ಇಲ್ಲ ಸರ್, ಇಲ್ಲ. ಈಗ ಇವರು ನಮ್ಮಲ್ಲಿ ಬಿದರ್ ಗಾಂಧಿಯಿಂದ ದುಕಾನ ಇವರು ಬಂದಾರ. ಇವ್ರು ವೈರಪ್ಪ ನಮ್ಮಲ್ಲಿ ಮದ್ದು ಅಂತಂದ್ರೆ ಅವ್ರಿಗೆ ಹೇಳ್ದ ನೋಡ್ರೆ, ನಮ್ಗೆ ಮದ್ದು ಬೇಕಾಗಿಲ್ಲ. ನಮ್ಮಲ್ಲಿ ನಿಮ್ಗಿಂತ ಹೆಚ್ಚಿಗೆ ಕಂಪನಿ ನಮ್ಗಳ್ಯಾವ? ಒಂದೇ ನಮ್ಮ ಎದ್ಗಳಿಗೆ ನಾವು ಒಂದ್ ಟ್ರಾಕ್ಟರ್ ಹುಲ್ಲು ಹೆಚ್ಚಿಗೆ ಹಾಕ್ತೇವೆ, ಮುಂಜಾನೆ ಡಿಎಪಿ ನಮ್ಮಲ್ಲಿ ಸಿಗ್ತದ. ನಿಮ್ಮಲ್ಲಿ ಡಿಎಪಿ ಏನ್ ಮಾಡಕ್ ನಮ್ಗ? ನೀವೇ ಗೊಬ್ಬರ ಬರೀ ಅಂತ ಇವ್ರಿಗೆ ಹೇಳಿದೆ. ಇವತ್ತು ಶಂಬರ್ ಟ್ರಾಕ್ಟರ್ ಬೇಕಾದ್ರೆ ನಮ್ಮಲ್ಲಿ ವೈರಿ, ನಾ ಮಾಡತ್ತೀನಿ ದನ. ನಮ್ಮಲ್ಲಿ ಇನ್ನೂ ಹೆಚ್ಚಿಗೆ ಪ್ರಮಾಣದಾಗ ನಾ ಮಾಡತ್ತಿದ್ದೆ. ನಿಮ್ಗೆ ಎಷ್ಟು ಅಷ್ಟು ಬೇಕು, ನನ್ನಲ್ಲಿ ವರೆ ನಿಮ್ಮಲ್ಲಿ ನಮ್ಮ ಫರ್ಟಿಲೈಸರ್ ಏನ್ ಬೇಕಾಗಿಲ್ಲ ಅಂತ ಹೇಳಿ ಬಂದಿನಿ ಸರ್. ಈಗ ಏನು ಈ 12 ಎಕರೆ ಏನ್ ಜಮೀನು ತಾವು ಮಾಡಿರಿ, ಬಹಳ ಅಗ್ದಿ ವ್ಯವಸ್ಥಿತವಾಗಿ ನೀವು ಖರ್ಚು ಕಡಿಮೆ ಮಾಡಿ, ಖರ್ಚು ಇರಲಾರ್ದಂಗ್ ಮಾಡಿಕೊಂಡು ಲಾಭ ಹೆಚ್ಚು ಬರುವಂತಹ ಒಂದು ಏನು ವಿಚಾರ ಇಟ್ಟುಕೊಂಡಿರಿ, ಅದು ಬಹಳ ಅದ್ಭುತವಾದಂತಹದ್ದು. ಪ್ರತಿಯೊಬ್ಬ ರೈತನು ಕೂಡ ಇದನ್ನ ಅನುಸರಿಸಬೇಕು. ಖರ್ಚು ಕಡಿಮೆ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಲಾಭ ಹೆಚ್ಚಾಗ್ತಾನೆ ಅನ್ನುವಂತ ಮಾತು. ಈಗ ಈ 12 ಎಕರೆ ಒಳಗೆ ನಿಮ್ಮ ಒಂದು ವರ್ಷಕ್ಕೆ ಈ ರೀತಿ ಏನ್ ನೀವು ವ್ಯವಸ್ಥೆ ಮಾಡ್ತಾ ಇದ್ದೀರಿ, ಎಷ್ಟು ಆದಾಯ ಬರ್ತದೆ ನಿಮಗೆ, ನಿವ್ವಳವಾಗಿ ಎಷ್ಟು ಆದಾಯ ಬರ್ತದೆ ಅಂತೀರಿ? ಈಗ ನೋಡಿ ಸರ್, ಅಳಿ ಚಕ್ಕರದಾಗ ನಾನು 4 ಲಕ್ಷ ಅದ್ರ ಇದು ಒಬ್ಬವೂ ಇಲ್ಲ, ತೋಲ್ ಮಂದಿ ನೋಡ್ಲತ್ತಾರ. ನಾವು ಮಾಡತೀವಿ ಅಂತಂದ್ರೆ ನಮಗ್ ನೋಡಿ ಆಜು ಬಾಜು ಆಗ್ಲಿ ಗೌರ್ಮೆಂಟ್ದವ್ರು ಎಲ್ಲ ಬಂದು ಹಾರ್ಟಿಕಲ್ಚರ್ ನಮ್ ಫಾರೂಕ್ ಸಾಬೂರ್ ಅಂತಾರ, ಅವ್ರಿಗೆ ಬಂದು ನೋಡಿದ್ರು. ಅವ್ರಿಗೆ ಒಂದ್ಸಲ ಮತ್ ಕೊಟ್ರು ಇದು ಪಪ್ಪಾಯಿ ಹೊಡಿಯಪ್ಪ ಅಂತಂದಿ. ನೋಡ್ರೆ ಅಂತಂದಿ ನಾ ಏನ್ ಮಾಡ್ದ, ಹೊಡೆದ ಸರ್. ಅದು ಸ್ವಲ್ಪ ಫಾಯ್ದಾ ಅನಿಸ್ತು. ಮತ್ ಅದು ನಾವ್ ಏನ್ ಎತ್ತಿನ ಅದು ಪೇಶಾಬ್ ಅಂತ ಹೇಳ್ತೇವೆ ನಮ್ಮ ಮಾತಿನಾಗ, ಅದು ಉಪಾಯ ಮಾಡ್ದ. ಅದು ಹೂವ ಬಿ ನಮ್ ಕರೆಕ್ಟ್ ಹತ್ತು, ಕಾಯಿ ಬಿ ಎಲ್ಲ ಹತ್ತು ಸರ್. ಅದಕ್ಕೆ ಲಾಸ್ ಅಂಬದೇ ನಮಗ್ ದಿನಸಿಲ್ಲ. ಈಗ ಒಂದೇ ಬೆಳಿದ ಒಂದೇ ಭೂಮಿನಲ್ಲಿ 4 ಬೆಳಿ ಸರ್. ಈಗ ನೋಡ್ರಿ, ಮ್ಯಾಲ ಮಾನಕಾಯಿ, ಅದ್ರ ಕೆಳಗ್ ಪಪ್ಪಾಯಿ, ಅದ್ರ ಕೆಳಗ್ ಮತ್ ಚಿಪ್ಪಲ್ಕಾಯಿ, ಅದ್ರ ಜೊತೆನೆ ಮತ್ತೆ ಆಲ್ರೆಡಿ ಮೆಂತ್ಯ ಹಾಕೋತ್ಮರಿ. ಈಗ ನೀವು ನೋಡಿ ಹೊಂಟ್ರಿ ಸರ್, ಇಷ್ಟು ಎಲ್ಲ ಜೀರೋ ಮೆಂಟೇನ್ ಮೇಲೆ. ಹಾ, ಬಾಳೆಕಾಯಿ ಬಿ ಅವ ಸರ್, ಬಾಳೆ ಗಿಡದಾಗ ಬಿ. ಅದಕ್ಕೆ ಏನ್ ಅದಕ್ಕೆ ಒಟ್ಟೆ ಡಿಎಪಿ ಯೂರಿಯಾ ಏನ್ ಕೊಡಂಗಿಲ್ಲ. ಇವೇ ಸೇಮ್ ಪ್ರೊಸೀಜರ್ ಏನ್ ನಾ ಹೇಳಿನಿ ಆ ಪ್ರಕಾರ ಬೆಳೆಸ್ತೇನೆ ಸರ್. ಈಗ ಹಾರ್ಟಿಕಲ್ಚರ್ ಕಾಲೇಜ್ ಅವ್ರು ಬಂದ್ರು, ಇದು 4 ತಿಂಗಳು ಐತಪ್ಪ ನೀನು ಹಚ್ಚಿ ಅಂತ ಬಾಳೆಗಳ ಅಂತಂದ್ರು. ಅವ್ರು ನೋಡಿದ್ರು ರೆಕಾರ್ಡ್ ರೆಸಿಪ್ಟ್ ನೋಡಿದ್ರು, 3 ತಿಂಗಳಾಯ್ತು. ಇದು 4 ತಿಂಗಳೈತಪ್ಪ ಅಂತ ಅವ್ರು ಹೇಳ್ತಾರ. ರಿಸಿಪ್ಟ್ ನೋಡಿದ್ರು 3 ತಿಂಗಳಾಯ್ತು. ಇದು ಬೆಳಿ 4 ತಿಂಗಳು ಬೆಳಿದಾಗ ಎಷ್ಟು ಹೈಟ್ ಬರ್ತದ ಅಷ್ಟು ನನ್ನಲ್ಲಿ 3 ತಿಂಗಳದಾಗೆ ಬಂದದ ಅಂತ ಅವ್ರು ಹೇಳಿದ್ರು ಸರ್. ಈಗ ನೀವು ಪಪ್ಪಾಯಿ ಹೇಳಿದ್ರಿ, ಎಲ್ಲ ಟೋಟಲ್ ಆಗಿ ಎಷ್ಟು ಆದಾಯ ನಿಮಗೆ ಬರ್ತದ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ಈಗ ನೋಡಿ ಸರ್, ಪಪ್ಪಾಯಿದಾಗ ಅಳಿ ಚಕ್ಕರ್ ಅದ. ಈಗ ಬಾಳೆಗಿರದಾಗ ಈ ವರ್ಷ ಹಚ್ಚಿನ ಸರ್ ನಾ. ಈಗ 3 ತಿಂಗಳಾಯ್ತು. ಈಗ ಟಮಾಟಿ ಆಲ್ರೆಡಿ ಹಚ್ಚಿನ ಸರ್. ಈಗ 400 ರೂಪಾಯಿ ಕ್ಯಾರೆಟ್ ಟಮಾಟ ನಡ್ದದ. ಈಗ ನೀವು ಮುಂದೆ ನೋಡ್ಲತ್ತೀರಿ. ಈಗ 10-15 ದಿನ ಆಯ್ತು ಈಗ ಇದ್ರೊಳಗೆ ನಡ್ದ ಸರ್. ಈಗ ನನ್ನ ಮಕ್ಕಳು ಎಲ್ಲ ಕಡ್ದು ಮಾರ್ಕೆಟ್ ಹಾಕ್ಲತ್ತಾರ. ಆದ್ರೆ ಇನ್ನ ಏನ್ ಟೋಟಲ್ ನೋಡಿಲ್ಲ ಸರ್. ನಾನು ನೀವು ಹಿಂಗ ಒಂದ್ ವರ್ಷಕ್ಕೆ ಎಷ್ಟಾಗ್ತದೆ ಅನ್ನುವಂತ ದಿನ ಲೆಕ್ಕ ಹಾಕಿಲ್ಲ ನೀವು? ಇಲ್ಲ, ಈಗ ಪಪ್ಪಾಯಿದಾಗ ಇಕ್ಕಿನ ಸರ್, ಪಪ್ಪಾಯಿದಾಗ ಜೀರೋಲಿಂದ ಬಂದಿದೆ. ಅದ್ರ ಒಳಗ ಮಾನ್ಕಾಯಿ ಒಳಗ ಅದಕ್ಕೇನು ಸ್ಪ್ರೇ ಇಲ್ಲ ಏನಿಲ್ಲ, ಅದ್ರ ಒಳಗೆ ಏನ್ ಫಾಯ್ದಾ ಅದ ಅಂತ ಅದ್ರ ಲೆಕ್ಕ ಅದ ಐಕಿನ್ ಸರ್. ಮಾವಿನ ಎಷ್ಟಾಗ್ತದೆ ಇಳುವರಿ ನಿಮಗ? ಒಂದ್ ವರ್ಷ 25 ಸರ್, ಸೆಗಣ 50, ಇದು ಮೂರನೇ ವರ್ಷ 75,000 ಸರ್. ಒಂದ್ ವರ್ಷಕ್ಕೆ ಸರ್? ಹಾ, 100 ಗೆ ಸರ್. ಅಂದ್ರೆ ವರ್ಷಕ್ಕೆ 25% 30,000 ರೂಪಾಯಿ ತಗ ಹೆಚ್ಚಿಗೆ ಇಳುವರಿ ಆಗ್ಲತ್ತ ಸರ್. ಈಗ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ನಿಮಗ ಆಳುಗಳ ತೊಂದರೆ ಅದೆಲ್ಲ ಅನಿಸ್ತಾ ಇರಬೇಕು, ಹೆಂಗ್ ಮಾಡ್ತಾ ಇದ್ರಿ? ಇಲ್ಲ ಸರ್, ಈಗ ನನ್ನ ಬಳಿ ಮೊದಲು ಏನಿದ್ದಿಲ್ಲ, ನಾವು ಸ್ವಂತ ತಯಾರು ಮಾಡ್ಕೋಬೇಕು, ಆಳ್ಮಂಚೂರ ಇಕ್ಬೇಕು, ಲೇಬರ್ ಹಚ್ಬೇಕಂತ ಹೊಲ ಬಿಟ್ಕೊಳ್ಳೋ ಸಮಸ್ಯೆ ಬಂದಿತ್ತು. ಈಗ ನಾ ಏನ್ ಟ್ರಾಕ್ಟರ್ ತಗೊಂಡಿನಿ, ಈಗ ನಾವು ಮನುಷ್ಯರು ಬೇಕಾಗಿಲ್ಲ, ನಾವು ಸ್ವಂತ ಮಾಡ್ಕೊಳಕ್ ಶಕ್ತಿ ಭೂಮಿ ಮೇಲೆ ಡಿಪೆಂಡ್ ಇತ್ತು ಅಂದ್ರೆ ಈಗ ಮತ್ತೆ ಈಗ ನಾವು ಅದೇ ಭೂಮಿ ಮೇಲೆ ನಮ್ಗೆಲ್ಲ ನಡೀತದ, ಮೊಬೈಲ್ ನಮಗ್ ಈ ಟ್ರಾಕ್ಟರ್ಲಿಂದ ಎಲ್ಲ ಜೀರೋ ಮೆಂಟೇನ್ ಆಗ್ಲತ್ತ ಸರ್. ಅಷ್ಟು ಎಲ್ಲ ಟ್ರ್ಯಾಕ್ಟರ್ದಿಂದ ನೀವು ಕೆಲಸ ಮಾಡ್ತಾ ಇದ್ರಿ? ಕೆಲಸ ಮಾಡ್ತೀನಿ ಸರ್, ಖಾಲಿ ಸ್ವಂತ ನಾನೇ ಡ್ರೈವರ್, ನಾ ಗಿರಾಮ್ ಸಾಹೇಬ್ ಡ್ಯೂಟಿ ಸರ್ ನನಗೆ, ಯಾವಾಗ ನಮಗೆ ಛುಟ್ಟಿ ಸಿಗ್ತದ ಹಾಗೆ ನಾವು ಕೆಲಸ ಮಾಡ್ಕೋತೀನಿ ಸರ್. ತಾವು ಸರ್ಕಾರಿ ಸೇವೆಯನ್ನು ಕೂಡ ಮಾಡ್ತಾ ಇದ್ರಿ? ಹಾ ಸರ್, ಗಿರಾಮ್ ಸಾಹೇಬ್ ಅಂತ ಮಾಡ್ತೀನಿ ಸರ್. ಒಂದ್ ತಿಂಗಳಿಗೆ 7,000 ರೂಪಾಯಿ ತನಕ ನನಗೆ ಬರ್ತಿತ್ತು, ಅಷ್ಟು ಮೇಲೆ ನಮ್ಮ ಮಕ್ಕಳಿಗೆ ಓದಿಸ್ಕೊಂಬುದು. ನನ್ನ 5 ಗಂಡಸು ಮಕ್ಕಳು ಸರ್, 5 ಗಂಡಸು ಮಕ್ಕಳದಾಗ ಒಬ್ಬ ಮೆಕ್ಯಾನಿಕಲ್, ಎಲ್ಲ CBSE ಸಿಲೆಬಸ್ಲಿಂದ 5 ಮಕ್ಕಳಿಗೆ ಓದಿಸ್ತೀನಿ ಸರ್, ಪೂರಾ ಫಸ್ಟ್ ಕ್ಲಾಸ್ಲಿಂದ ಪೂರಾ. ಒಬ್ಬ ಈಗ ಇಂಜಿನಿಯರ್ ಅಣ್ಣ, ಸಿವಿಲ್ ಒಬ್ಬ ಫೈನಲ್ ಆಗ್ಯದ, ಒಬ್ಬ ಮೆಕ್ಯಾನಿಕಲ್ ಆಗ್ಯಾನ, ಈಗ ಮತ್ತೊಬ್ಬ ಮ್ಯಾಟ್ರಿಕ್, ಎಲ್ಲ ಫಸ್ಟ್ ಕ್ಲಾಸ್ ಇವೆ ಸರ್, ಎಲ್ಲ ಓದ್ಲತ್ತಾರ ಮಕ್ಕಳು, ಎಲ್ಲ ಸರಿಯಾಗಿ ಸರ್, ಎಲ್ಲ ಇದ್ರ ಮೇಲೆ ಎಲ್ಲ ನಮ್ದು ನಡೆದ ಸರ್. ಎಲ್ಲ ತಮ್ಮ ಶಿಕ್ಷಣ ಎಲ್ಲಿ ತನಕ ಆಗ್ಯದ? ನಾ ಮ್ಯಾಟ್ರಿಕ್ ಪಾಸ್ ಇದ್ದೀನಿ ಸರ್. ಈಗ ಈ ಕೃಷಿ ಮಾಡಬೇಕು ಅನ್ನುವಂಥದ್ದು ಏನು ನಿಮ್ಮ ತಂದೆಯವರಿಂದ ಬಂದಂತದ್ದು, ಅವರಿಂದ ಮುಂದೆ ನಡೆಸ್ಕೊಂಡು ಹೋಗ್ಬೇಕಪ್ಪ ನಾವು ಅನ್ನುವಂಥದ್ದು ಬಂತು ನಿಮಗೆ ಆಸಕ್ತಿ? ನಮ್ ಬಾಬಾರು 1 ಎಕರೆ ಭೂಮಿ ಇತ್ತು ಅವ್ರಿಗೆ, ನಮ್ ಬಾಬಾನ ಮುತ್ಯಾಕ್, ಅದು 1 ಎಕರೆ ಮೇಲೆ ಇವ್ರು ನಮ್ ಬಾಬಾ ಅವರೇ ಖರೀದಿ ಮಾಡಿದ್ರು ಕಷ್ಟ ಮಾಡಿ ಅಂದ್ರೆ. ಈಗ ನಮ್ ತಲೆಯಾಗ ಅವ್ರು 1 ಎಕರೆಗೆ ಇಷ್ಟು ಖರೀದಿ ಮಾಡ್ಯಾರ ಅಂದ್ರೆ ನಾವು ನೌಕರಿ ಮಾಡ್ಕೋತಾನೆ ಇದಕ್ ಬಿಡ್ಬಾರ್ದ. ಅವ್ರ ನಮ್ ತಾಯಿ ತಂದೆ ಜೀವ ಪೂರಾ ಹೊಲ ಮ್ಯಾಲ, ನಾವು ಖೋಬ್ ಹಾಕಂಗಿಲ್ಲ, ಹೊಲ ಕರುಗಿದ್ರು ಅವ್ರಿಗೆ ಉರಿ ಬರ್ತದ, ಅವ್ರ ಮಿಜಾಜ ಖರಾಬ್ ಆಗ್ತದ, ಅಂತ ಕಷ್ಟ ಮಾಡಿ ಅವ್ರ ಭೂಮಿ ಕಮಾಶಾರ. ಇದಕ್ ನಾವು ಕಡಿಬಾರ್ದು, ಇದಕ್ ಹಚ್ಚಕ್ ಬಿ ಮಾಡ್ಬೇಕು, ನಮಗ್ ಒಳ್ಳೇದ್ ಮ್ಯಾಲ್ ಒಳ್ಳೇದ್ ಬಿ ಆಗ್ಬೇಕು, ಮತ್ ನಮ್ ಮುಂದ್ ಮಕ್ಕಳಿಗೂ ಒಳ್ಳೇದಾಗ್ಬೇಕಂತಂದು ಇದಕ್ ಬಿಳತಿಲ್ಲ, ಮತ್ ಬಿಳಂಗಿಲ್ಲ ಇದಕ್ಕ. ಈಗ ಜನರು ಆಮೇಲೆ ವಿದ್ಯಾರ್ಥಿಗಳು ಇಲ್ಲಿ ಬಂದು ನೋಡ್ಕೊಂಡು ನೀವು ಹೆಂಗ್ ಮಾಡಿರಿ ಅನ್ನೋದನ್ನ ತಮ್ಮ ಹೊಲದೊಳಗೂ ಕೂಡ ಅಳವಡಿಸ್ಕೊಳ್ತಾ ಇದಾರ? ಹಾ ಸರ್, ಈಗ ನಾವು ಕೊಬ್ಬಿದಾಗ ಆಗ್ಲಿ ಯಾವ್ದೇ ಬೆಳಿದಾಗ ನಾವು ಆಡಿ ಸುಳಲ್ಲ, ಪುರಾಣ ಯಾವಾಗ್ಲಿನ ಹೊಲ ತಯಾರ ಮಾಡತಿನ ನಮ್ ಬೆಳಿ ಯಾವ್ದು ಬಿ. ಈಗ ನಮ್ ಆಜು ಬಾಜು ಇಲ್ಲಿ ಕುರ್ಬೂರ್ ಹರ ಅವ್ರಿಗೆ ಎಲ್ಲರಿಗೆ ಹರ ಅವ್ರಿಗೆ ಹೇಳ್ದೇವು, ನೋಡಪ್ಪ ಇಲ್ಲಿಂದಿಲ್ಲ ಇದು ಚೇಂಜಸ್ ಅದ, ಆಲ್ರೆಡಿ ಅವ್ರ ಬಿ ವಾಳಿ ಸುಳ್ಳತಿಲ್ಲ. ಈಗ ನಾವು ಮಾಳಿನಪ್ಪಲೆ ಎಲ್ಲ ಇಲ್ಲಿ ಮತ್ತೊಬ್ಬ ನಾರಾಯಣ ಅಂತಾರ ಸರ್, ಅವ್ರ ಬಿ ಸೇಮ್ ನಮ್ ಪದ್ಧತಿ ಇಲ್ಲಿಂದ ಮಾಡತಾರ ಸರ್, ಅವ್ರ ಬಿ ನಮ್ ನೋಡ್ಕೊಂಡು ಹೋಗಿ ಅವ್ರ ಬಿ ಹಂಗೆ ಸೇಮ್ ನಾವು ಹೆಂಗ್ ಮಾಡ್ತೀವಿ ಆ ಪ್ರಕಾರ ಅವ್ರಿಗೆ ಮಾಡತಾರ ಸರ್, ಅವ್ರಿಗೆ ಫಾಯ್ದಾ ಅನಿಸ್ತು. ಈಗ ಸಾಕಷ್ಟು ವ್ಯವಸ್ಥಿತವಾಗಿ ತಾವು ತೋಟಗಾರಿಕೆ ಮಾಡ್ತಾ ಇದ್ರಿ, ನಿಮಗ ಪ್ರಶಸ್ತಿ ಗೌರವಗಳು ಬಂದಿರ್ಬೇಕಲ್ಲ? ಹಾ ಸರ್, ಈಗ ನಾವು ಒಂದ್ ಮನುಷ್ಯನ್ ಜನ್ಮದಾಗ ಯಾವ್ದು ಬಿ ಕೆಲಸ ಮಾಡ್ರಿ ಸರ್, ನಂಬರ್ ಒನ್ ಮಾಡ್ಬೇಕಂತಂದು ತಲೆಯಾಗ ಇಕ್ಕೊಂದು ಮಾಡ್ಬೇಕು. ಒಂದಿನ ಕೂಲಿ ಮಾಡಿದ್ರು ಬಿ ಅವ್ರಿಗೆ ಒಂದ್ ಚಾ ಹೆಚ್ಚಿ ಸಿಗ್ಲತ್ತ ನಾವು ಕಷ್ಟ ಮಾಡ್ಬೇಕು. ಬ್ಯಾರೆ ಲೇಬರ್ ಒಂದ್ ಚಾ ಸಿಕ್ಕಿಲ್ಲ ನನಗೆ ಒಂದ್ ಚಾನೆ ಕೊಟ್ರ ಧೋರಿ ಒಂದೇ ದಿನ ಕೂಲಿ ಮಾಡ್ತಾರ ಅಂದ್ರೆ ಅಂತವ್ ನಮ್ ಬುದ್ಧಿಯಾಗ ನಮ್ ದಿಮಾಗದಾಗ ತಕೊಂಡು ಕಷ್ಟ ನಾವು ಮಾಡ್ದೇವು ಅಂತಂದ್ರ ಅದು ನಮಗ್ ಫಲ ನಂಬರ್ ಒನ್ ಮೇಲೆ ಸಿಗ್ತದ. ನಾ ಮೊದಲು ಕೊಬ್ಬ ಹಾಕ್ತಿದ್ದ, ಅದ್ರ ಒಳಗ್ ನಾನು ಪ್ರೈಸ್ ತಗೊಂಡ. ತರಕಾರಿ ಹಸ್ದ ಮುಲ್ಲನ್ಗಡ್ಡಿ, ಒಂದ್ ಮುಲ್ಲನ್ಗಡ್ಡಿ 13 ಕಿಲೋ ಕೊಬ್ಬಿನ ಇಳುವರಿ ಸರ್. 3 ಸಲ ಹಾರ್ವೆಸ್ಟಿಂಗ್ ಮಾಡಿದ್ರು, ಈಸ್ಟ್ ಹೆಚ್ಚಿಗೆ ನಮ್ ಏರಿಯಾಗ ಬರಲ್ಲಪ್ಪ, 95 ಟನ್ ಹೊಂಟದ 1 ಎಕರೆಕ. ಇಲ್ಲಿ ಬೀದರ್ದವ್ರು ಮಾಡಿದ್ರು, ಬೀದರ್ದವ್ರು ಮತ್ ಗುಲ್ಬರ್ಗ ಹೇಳಿದ್ರು, ಅವ್ರು ಬಂದ್ ಪೂರಾ ಒಂದ್ 100-200 ಮಂದಿ ಬಂದ್ ಪೂರಾ ಇದು ಹಿಂಗ್ಯಂಗ್ ಹೊಂಟದ ಅಂತ 2-3 ಸಲ ಕಟಾವ್ ಮಾಡ್ದ ಸರ್. ಅಷ್ಟೇ ಬಂತು, 1 ಟನ್ ಹೆಚ್ಚಕಮ್ಮ ಆಗ್ಬೇಕು ಅದು ಬಂತು. ಅವ್ರು ಪ್ರೈಸ್ ಕೊಟ್ರು ನನ್ಗ. ಮತ್ ಆಮೇಲೆ ಉಳ್ಳಾಗಡ್ಡಿ ಹಸ್ದ, ಒಂದ್ ಉಳ್ಳಾಗಡ್ಡಿ 1/2 ಕಿಲೋ. ನಾವು ಖುಷಿ ಆಗಿ ದೊಡ್ಡ ಉಳ್ಳಾಗಡ್ಡಿ ಅನ್ನೋದ್ ಬೀದರ್ಗ ಹೋಯ್ದೇವು, ಡಿಸೀಸ್ ಆಗಿರ್ಬೋದು, ಅಲ್ಲಿ ಬೀದರ್ ಉಸ್ತವ ಇತ್ತು. 1/2 ಕಿಲೋ ಒಂದೇ ಉಳ್ಳಾಗಡ್ಡಿ, ಮುಲ್ಲನ್ಗಡ್ಡಿ 13 ಕಿಲೋ ಒಂದ್. ಅಂದ್ರೆ ಇದು ಒಂದ್ ಪರಿವಾರದಾಗ ಯಾರು ಖರೀದಿ ಮಾಡ್ತಾರ? ಮೂಲಂಗಿ 13 ಕಿಲೋ ಒಂದು, ಉಳ್ಳಾಗಡ್ಡಿ 1/2 ಕಿಲೋ, ಮಾವಿನ ಹಣ್ಣು 1.5 ಕಿಲೋ, ಪಪ್ಪಾಯಿ 4 ಕಿಲೋ. ಇದು ಬಹಳ ಅದ್ಭುತವಾದಂತಹ ಸಾಧನೆ ಮಾಡಿರಿ ನೀವು ಸರ್. ಇದು ನಾವು ಕಷ್ಟ ಮಾಡೋದೇನಿಲ್ಲ, ಖಾಲಿ ತಿಪ್ಪೆ ಗೊಬ್ಬರ 100% ಯೂಸ್ ಮಾಡ್ರಿ. ಯಾವ್ದು ಬಿ ಬೆಳಿ 100 ಗ್ರಾಮ್ ಆಯ್ತದ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಆಗ್ತದ. ಇದು ಒಂದು ಭೂಮಿಗೆ ಏನ್ ಬೇಕು ಸರ್, ಖಾಲಿ ತಿಪ್ಪೆ ಗೊಬ್ಬರ ಬೇಕು, ಅದಕ್ಕೆ ನೀರ್ ಬೇಕು, ನೀರ್ ಒಳಗೆ ಚೇಂಜಸ್ ನೀರ್ ಕೊಡ್ಬೇಕು. ನಿಮ್ಮಲ್ಲಿ ಬಾಯಿ ಅದ, ಬಾಯಿ ನೀರ್ ಒಂದ್ಸಲ ಕೊಡ್ರಿ. ಬೋರ್ ಅದ, ಅದು ಒಂದ್ ಚೇಂಜ್ ಮಾಡ್ಕೊಡ್ರಿ. ದಿನ ಬಾಯಿ ನೀರ್ ಕೊಡ್ಬಾರ್ದ, ದಿನ ಬೋರ್ ನೀರ್ ಕೊಡ್ಬಾರ್ದ. ಕೊಟ್ರು ಅದು ಸೇಮ್ ಪೆಟ್ಟಿನ ಮೇಲೆ ಪೆಟ್ಟು, ಪೆಟ್ಟಿನ ಮೇಲೆ ಪೆಟ್ಟು, ಅದು ಅದಕ್ಕೆ ಚೇಂಜ್ ಮಾಡ್ಕೊಡ್ರಿ. ಅದ್ರ ಸಿಸ್ಟಮ್ ಗುಣಾನೇ ಚೇಂಜ್ ಆಗ್ತದ, ಬೆಳಿನೇ ಚೇಂಜ್ ಆಗ್ತದ. ಮತ್ತೆ ದೇವ್ರ ನಿಮ್ಮ ಹಳ್ಳಾನೇ ಅದ, ಅದು ಕೆಂಪ್ ನೀರ್ ಕೊಡ್ರಿ. ಅದ್ರ ಆಟೋಮೆಟಿಕ್ ಶಕ್ತಿ ತಯಾರಾಗ್ತದ ಅದ್ರ ಒಳಗ, ಅದು ಬೆಳಿ ಗುಣಾನೇ ಚೇಂಜ್ ಆಗ್ತದ ಸರ್. ದಿನ ಪ್ರತಿ ಒಂದಿನ ಗುಣ ಚೇಂಜ್ ಆಗ್ತದ. ಬಹಳ ಸಂತೋಷ ಜಾಫರ್ ಅವರೇ. ಈಗ ಯಾರಾದ್ರೂ ನಿಮಗ ನಿಮ್ಮ ಅನುಭವಗಳನ್ನು ಕೇಳಬೇಕು, ಇಲ್ಲಿ ಬಂದು ನೋಡಬೇಕು ಅಂತಂದ್ರೆ ಅವ್ರಿಗೆ ನಿಮ್ ನಂಬರ್ ಅನ್ನ ಹೇಳ್ತೀರಿ, ಫೋನ್ ನಂಬರ್? ನನ್ನ ನಂಬರ್ ಸರ್ 9538144662 ಸರ್. ರೈತ ಬಂಧುವರೇ, ಜಾಫರ್ ಅವರ ಜೊತೆಗೆ ತಾವು ಮಾತಾಡಬಹುದು. ಅವರು ಹೇಳಿದಂತಹ ನಂಬರ್ ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9538146622 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿದ್ರೆ ಜಾಫರ್ ಅವರ ಜೊತೆಗೆ ಮಾತಾಡಬಹುದು, ಅವರ ಅದ್ಭುತವಾದಂತಹ ಒಂದು ಕೃಷಿ ಪ್ರಯೋಗಗಳನ್ನ ಅನುಭವಗಳನ್ನ ಕೇಳಬಹುದು, ಮತ್ತೆ ಸಾಧ್ಯ ಆಯ್ತಪ್ಪ ಅಂತಂದ್ರೆ ತಾವು ಅವ್ರ ತೋಟಕ್ಕೆ ಬಂದು ನೋಡ್ಲು ಕೂಡ ಬಹುದು. ಒಳ್ಳೇದು ಜಾಫರ್ ಅವರೇ, ಬಹಳ ಸಂತೋಷ. ನಿಮ್ಮ ತೋಟವನ್ನು ನೋಡಿ ನಮಗೆ ಬಹಳ ಸಂತೋಷ ಆಯ್ತು, ನಿಮ್ಮ ಮಾವಿನ ಗಿಡಗಳನ್ನು ನೋಡಿ ಸಂತೋಷ ಆಯ್ತು, ಪಪ್ಪಾಯಿ ಗಿಡಗಳನ್ನು ನೋಡಿ ಸಂತೋಷ ಆಯ್ತು. ನೀವೆಲ್ಲ ಕುಟುಂಬದವರು ಸೇರಿ ಒಂದು ಅದ್ಭುತವಾದಂತಹ ಒಂದು ಕೃಷಿಯನ್ನ ಇಲ್ಲಿ ಮಾಡ್ತಾ ಇದ್ದೀರಿ. ಬೇರೆಯವರು ಕೂಡ ಈ ಒಂದು ಕೃಷಿ ಮಾದರಿ ಆಗ್ಯದ ಇಲ್ಲಿ ತನಕ, ಮತ್ತೆ ಉಳಿದವರು ಕೂಡ ಈ ತಮ್ಮ ಮಾತುಗಳಿಂದ ಸಂವಾದಗಳಿಂದ ರೈತರು ಪ್ರೇರಣೆ ಪಡೀಲಿ ಅಂತ ಹೇಳಿ ಹಾರೈಸ್ತೀವಿ. ಇಲ್ಲಿ ತನಕ ನಮ್ಮ ಎಲ್ಲ ರೈತರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಸಾವಯವ ಕೃಷಿ ಪದ್ಧತಿ ಈ ಕುರಿತು ಬೀದರ್ನ ಚಿಟ್ಟಾ ಗ್ರಾಮದ ಪ್ರಗತಿಪರ ರೈತರಾದ ಜಾಫರ್ ಕರೀಂ ಖಾನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೊನೆಯಲ್ಲಿ ಮೈನುದ್ದೀನ್ ಎಂ ನೀಲಂಗೆ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಪೀಡರೆ ಬೀಳು ಬ್ರಹ್ಮಪುರ ಬಾಕ ಭೀಮತೀರ ಸೇ